ವೈಡ್ ವೆರೈಟಿ ಡಿಸೈನ್ಸ್ ಗಳು, ಮದುವೆ, ಮೆಹಂದಿ, ರಿಸೆಪ್ಷನ್ ಪಾರ್ಟಿ, ಹೀಗೆ ಎಲ್ಲಾ ರೀತಿಯ ಶುಭ ಸಮಾರಂಭಗಳಿಗೆ ಬೇಕಾದ ವೈವಿಧ್ಯಮಯ ಕಲೆಕ್ಷನ್ಸ್ ನೊಂದಿಗೆ ಬರ್ತಾ ಇದೆ. ಭಾಗ್ಯಲಕ್ಷ್ಮಿ ಸಿಲ್ಕ್ಸ್, ರಾಜ್ ಪ್ಯಾಲೇಸ್, ಮುಲ್ಕಿ ಬಸ್ ಸ್ಟ್ಯಾಂಡ್ ಬಳಿ, ಮುಲ್ಕಿ. ದೇಶದ ಸ್ವಾತಂತ್ರ್ಯದ 75ನೇ ವರ್ಷಾಚರಣೆಯ ಈ ಸಂದರ್ಭದಲ್ಲಿ ಇಡೀ ದೇಶ ಸ್ವಾತಂತ್ರ್ಯದ ಅಮೃತ ಮಹೋತ್ಸವದಲ್ಲಿ ಉತ್ಸಾಹದಿಂದ ಪಾಲ್ಗೊಂಡು ತನ್ನ ಜವಾಬ್ದಾರಿಯನ್ನು ನಿಭಾಯಿಸುತ್ತಿದೆ. ಈ ಸಮಯದಲ್ಲಿ ನಾವು ಶುದ್ಧ, ಹಸಿರು ಮತ್ತು ಸುರಕ್ಷಿತ ವಿಧಾನದಲ್ಲಿ ವಿದ್ಯುತ್ ಉತ್ಪಾದನೆ ಮಾಡಿ ದೇಶವನ್ನು ಪ್ರಗತಿಯ ಉತ್ತುಂಗಕ್ಕೇರುವಂತೆ ಮಾಡಲು ನಿರಂತರವಾಗಿ ಶ್ರಮಿಸುತ್ತಿದ್ದೇವೆ. ಸದೃಢ ಅರ್ಥವ್ಯವಸ್ಥೆಯೇ ಆಗಿರಲಿ, ವಿಜ್ಞಾನ ಸಂಶೋಧನೆಯೇ ಆಗಿರಲಿ, ಅತ್ಯಾಧುನಿಕ ಕೃಷಿ ಪದ್ಧತಿಯೇ ಇರಲಿ, ಮಂಗಳಯಾನವೇ ಆಗಿರಲಿ, ಯೋಗದಿಂದ ರೋಗದ ಮೇಲೆ ವಿಜಯ ಸಾಧಿಸುವ ವಿಷಯವೇ ಆಗಿರಲಿ, ಭಾರತದ ಪರಮಾಣು ಶಕ್ತಿ ಸಂಪನ್ನತೆಯೇ ಆಗಿರಲಿ, ದೇಶದ ಯಶಸ್ಸಿನ ಪುಟಗಳಲ್ಲಿ ನಾವು ಕೂಡ ನಮ್ಮ ಅಮೂಲ್ಯ ಕೊಡುಗೆಗಳಿಂದ ಅನೇಕ ಸುವರ್ಣ ಅಧ್ಯಾಯಗಳನ್ನು ಸೇರಿಸಿದ್ದೇವೆ. ನಾವು ನ್ಯೂಕ್ಲಿಯರ್ ಪವರ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್. ನಾವು ಪರಮಾಣು ಶಕ್ತಿಯಿಂದ ಸ್ವಚ್ಛ, ಸುರಕ್ಷಿತ ಮತ್ತು ಹಸಿರು ವಿದ್ಯುತ್ ಉತ್ಪಾದನೆ ಮಾಡುವ ಜೊತೆಗೆ ದೇಶವಾಸಿಗಳ ಉತ್ತಮ ಜೀವನ ಹಾಗೂ ದೇಶದ ಪ್ರಗತಿಯಲ್ಲಿ ನಿರಂತರವಾಗಿ ನಮ್ಮ ಜವಾಬ್ದಾರಿಯನ್ನು ನಿಭಾಯಿಸುತ್ತಿದ್ದೇವೆ. ಆತ್ಮೀಯ ರೈತ ಮಿತ್ರರಿಗೆ ನಮಸ್ಕಾರ. ಕಿಸಾನ್ ವಾಣಿಯ ಇಂದಿನ ಸಂಚಿಕೆಗೆ ತಮಗೆಲ್ಲ ಸ್ವಾಗತ. ಮೊದಲಿಗೆ ರೈತ ಉತ್ಪಾದಕ ಕಂಪನಿಯ ಮೂಲಕ ಕೃಷಿ ಅಭಿವೃದ್ಧಿ ಈ ಕುರಿತು ಬಂಟ್ವಾಳ ತಾಲೂಕಿನ ಪಿಂಗಾರ ರೈತ ಉತ್ಪಾದಕರ ಕಂಪನಿಯ ಅಧ್ಯಕ್ಷರಾದ ರಾಮ್ ಕಿಶೋರ್ ಮಂಚಿ ಅವರೊಂದಿಗಿನ ಸಂದರ್ಶನವನ್ನು ಕೇಳೋಣ. ರಾಮ್ ಕಿಶೋರ್ ಅವರೇ ನಮಸ್ಕಾರ. ನಮಸ್ಕಾರ. ಬೇರೆ ಬೇರೆ ಕ್ಷೇತ್ರಗಳಿಗೆ ಹೋಲಿಸಿ ನೋಡಿದರೆ ಕೃಷಿ ಕ್ಷೇತ್ರವು ಕೂಡ ಸಾಕಷ್ಟು ಸವಾಲುಗಳನ್ನು ಎದುರಿಸ್ತಾ ಇದೆ ಇತ್ತೀಚಿನ ವರ್ಷಗಳಲ್ಲಿ ಅಂತ ನಾವು ಕೇಳಿದ್ದೀವಿ. ಹೌದು. ಏನು ಸವಾಲುಗಳು ಕೃಷಿಕರು ಎದುರಿಸುವಂತಹದ್ದು? ಕೃಷಿಕರಿಗೆ ಹಲವಾರು ಸವಾಲುಗಳಿದೆ. ಅಂದರೆ ಕೃಷಿ ಕ್ಷೇತ್ರವೇ ಒಂದು ಹವಾಮಾನಕ್ಕೆ ಒಗ್ಗಿಕೊಂಡಿರುವಂಥ ಕ್ಷೇತ್ರ. ಹಾಗಾಗಿ ಹವಾಮಾನ ವೈಪರೀತ್ಯಗಳಿಂದಾಗಿ ಹಲವಾರು ಬದಲಾವಣೆಗಳಾಗ್ತದೆ. ಹಾಗೆ ಅದು ಒಂದು ಸವಾಲು. ಮಳೆ ಜಾಸ್ತಿ ಬಂದರೂ ಕಷ್ಟ, ಮಳೆ ಕಡಿಮೆ ಬಂದರೂ ಕಷ್ಟ, ಅದೇ ರೀತಿ ಚಳಿ ಬಾರದಿದ್ದರೂ ಕಷ್ಟವೇ, ಅದನ್ನ ಇಳುವರಿ ಕಡಿಮೆ ಆಗ್ತದೆ, ರೋಗ ರುಜಿನಗಳು ಜಾಸ್ತಿ ಆಗ್ತದೆ, ಇಂಥದ್ದು ಹಲವಾರು ವಿಚಾರಗಳು ಸವಾಲುಗಳಿದೆ. ಇದರ ಜೊತೆಯಲ್ಲಿ ಮುಖ್ಯವಾಗಿ ಈಗಿನ ಸವಾಲುಗಳು ಅನ್ನೋದು ನಮ್ಮ ಕೃಷಿ ಕ್ಷೇತ್ರಕ್ಕೆ ಕಾರ್ಮಿಕರ ಅಭಾವ. ಅದರಲ್ಲಿಯೂ ಸ್ಕಿಲ್ಡ್ ಲೇಬರ್ ಖಂಡಿತ ಅಭಾವ ಇದೆ. ಆ ಸ್ಕಿಲ್ಡ್ ಲೇಬರ್ ಅಂತಂದರೆ ಈಗ ಮರ ಹತ್ತುವಂಥದ್ದು, ಮರದಿಂದ ಮನೆ ಕೊಯ್ಲು ಮಾಡುವಂಥದ್ದು, ಸ್ಪ್ರೇ ಮಾಡುವಂಥದ್ದು, ಇದು ಕೂಡ ತುಂಬ ಅಭಾವದಲ್ಲಿದೆ. ಹಾಗೆ ಈಗೀಗ ಯುವಕರು ಪರ್ಟಿಕ್ಯುಲರ್ಲಿ ITBTಯಲ್ಲಿ ಇದ್ದಂಥವ್ರು ಕೂಡ ಈಗ ಕೃಷಿಗೆ ಬರ್ತಾ ಇದ್ದಾರೆ. ಅಂಥವ್ರು ಬಂದಾಗ ಇಲ್ಲಿ ಕೆಲಸಗಾರರ ಕೊರತೆ ಇದ್ದಾಗ ಅವರು ತುಂಬ ಸವಾಲುಗಳನ್ನು ಎದುರಿಸ್ತಾರೆ. ಅದೇ ರೀತಿ ಕೆಲವರು ಮನೆಗಳಲ್ಲಿ ಬರೀ ಹಳಬರು ಮಾತ್ರ, ಅಂದರೆ ಪ್ರಾಯಸ್ಥರು ಮಾತ್ರ ಇದ್ದು ಅವರಿಗೆ ಕೃಷಿಯನ್ನು ನೋಡಿಕೊಳ್ಳಿಕ್ಕೆ ಕಷ್ಟ, ಇದ್ದದನ್ನು ಬಿಡಲಿಕ್ಕೂ ಆಗೋದಿಲ್ಲ, ಬಿಡದೇ ಇದನ್ನ ಪೇಟೆಗೆ ಹೋಗಿ ಇರಲಿಕ್ಕೂ ಆಗೋದಿಲ್ಲ, ಅಲ್ಲಿ ವ್ಯವಸ್ಥೆ ಸರಿಯಾಗೋದಿಲ್ಲ, ಇವರಿಗೆ ಒಗ್ಗಿಕೊಳ್ಳಿಕ್ಕೆ ಕಷ್ಟ ಆಗ್ತದೆ. ಹಾಗಾಗಿ ಇಲ್ಲಿಯೇ ಇದ್ದಾರೆ, ಇದ್ರೆ ಇಲ್ಲಿ ವ್ಯವಸ್ಥೆಗಳನ್ನು ಮಾಡಿಕೊಂಡು ಕೃಷಿ ಕೆಲಸವನ್ನು ಮಾಡಿಕೊಂಡು ಹೋಗ್ಲಿಕ್ಕೆ ಕಷ್ಟ ಆಗ್ತದೆ. ಹಾಳಾಗುವುದನ್ನಂತೂ ನೋಡ್ಲಿಕ್ಕೆ ಆಗೋದಿಲ್ಲ ಅವರ ಕಣ್ಣಿನ. ಹಾಗಾಗಿ ಏನಾದರೂ ಒಂದು ಮಾಡಬೇಕು ಅನ್ನೋದು ತವಕ ಇದೆ, ಆದ್ರೆ ಮಾಡ್ಲಿಕ್ಕಾಗದೆ ಇರುವಂತ ಒಂದು ಸಮಸ್ಯೆ. ಅದೇ ರೀತಿ ಕಾಡು ಪ್ರಾಣಿಗಳ ಸಮಸ್ಯೆ, ಈಗ ಹಲವಾರು ಸಮಸ್ಯೆಗಳಿದೆ ಕೃಷಿಯಲ್ಲಿ. ಸಮಸ್ಯೆ ಅಂತ ಅನ್ನೋದು ಮುಗಿಲಿಕ್ಕೆ ಅಂತಲೇ ಇಲ್ಲ. ಹೌದು, ನಿರಂತರವಾಗಿ ಅದರಲ್ಲಿ ಸಮಸ್ಯೆಗಳು ಇದ್ದೇ ಇರ್ತವೆ ಅಂತ ಹೇಳಿ. ಈ ಸವಾಲುಗಳನ್ನು ಎದುರಿಸುವಂತಹದ್ದು ಹೇಗೆ? ಈಗ ಒಂದು ಕೌಟುಂಬಿಕ ಪರಿಸ್ಥಿತಿಯಲ್ಲಿ ಹಿರಿಯರೇ ಮನೆಯಲ್ಲಿ ಇರುವಂತಹದ್ದು, ಯುವಕರೆಲ್ಲ ಬೇರೆ ಪಟ್ಟಣ ಸೇರಿದ್ದಾರೆ ಅಂತ ಅನ್ನುವಂಥ ಮಾತನ್ನು ಕೂಡ ನೀವು ಹೇಳಿದ್ರಿ. ಈ ಸವಾಲುಗಳನ್ನು ವೈಯಕ್ತಿಕವಾಗಿ ಅಥವಾ ಕೌಟುಂಬಿಕ ನೆಲೆಯಲ್ಲಿ ಎದುರಿಸುವಂತಹದ್ದು ಮತ್ತು ಒಂದು ಕಂಪನಿಯ ಮೂಲಕ ಇದನ್ನು ನಿರ್ವಹಣೆ ಮಾಡುವಂತಹದ್ದು ಅಥವಾ ಸವಾಲುಗಳನ್ನು ಎದುರಿಸುವಂತಹದ್ದು ಹೇಗೆ ಅಂತ. ಈ FPO ಅನ್ನೋ ಕಾನ್ಸೆಪ್ಟ್ ಬಂದದ್ದೇ ಇದಕ್ಕೋಸ್ಕರವೇ. ರೈತರು ಒಗ್ಗೂಡಿಸಬೇಕು, ಆ ಒಗ್ಗೂಡಿಸುವಿಕೆಯಿಂದಾಗಿ ಅಲ್ಲಿ ಕೆಲಸ ಕಾರ್ಯಗಳು ಸುಲಭವಾಗಿ ನಡಿಬೇಕು ಅನ್ನೋದು ಉದ್ದೇಶ. ಅಂದ್ರೆ FPOಗಳು ಈ ಜವಾಬ್ದಾರಿಗಳನ್ನು ತಗೊಳ್ಬೇಕು. FPOಗಳಲ್ಲಿ ಮೆಂಬರ್ ಆದಂಥವರ ಅವರ ಬೇಕಾದ ಕೃಷಿ ಕೆಲಸಗಳನ್ನು ಮಾಡಿಸಿಕೊಡುವಂಥದ್ದಿರ್ಬೋದು, ಅಥವಾ ಅವರ ಉತ್ಪನ್ನಗಳನ್ನು ಸಂಸ್ಕರಣೆ ಮಾಡುವಂಥದ್ದಿರ್ಬೋದು, ಅವರಿಗೆ ಬೇಕಾದ ಒಳಸುರುಳಿಗಳನ್ನು ಕಡಿಮೆ ಖರ್ಚಿನಲ್ಲಿ ತಂದುಕೊಡುವಂಥದ್ದಿರ್ಬೋದು, ಅವರ ಉತ್ಪನ್ನಗಳನ್ನು ಮಾರಾಟ ಮಾಡಿಕೊಡುವಂಥದ್ದಿರ್ಬೋದು, ಹೀಗೆ ಎಲ್ಲ ರೀತಿಯಲ್ಲಿ ಕೂಡ FPO ಒಂದು ಕೃಷಿಕನಿಗೋಸ್ಕರ ಇರುವಂಥದ್ದು. ಆ ಕೃಷಿಕನ ಸರ್ವೋತ್ತಮ ಅಭಿವೃದ್ಧಿಗೋಸ್ಕರ ಇರುವಂಥದ್ದು. ಈ ಸರ್ವತೋಮುಖ ಅಭಿವೃದ್ಧಿ ಅನ್ನುವಾಗ ಇದರಲ್ಲಿ ಪಿಂಗಾರದಂಥ ಕಂಪನಿ FPO ಇದರಲ್ಲಿ ಅತಿ ಹೆಚ್ಚಿನ ಕಾಳಜಿ ವಹಿಸಿಕೊಂಡು ಕೆಲಸ ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ. ಹೆಚ್ಚು ಕಮ್ಮಿ 6-7 ವರ್ಷದಿಂದ ಪಿಂಗಾರ ಕಂಪನಿ ಅಸ್ತಿತ್ವದಲ್ಲಿದೆ. ಇದರ ಒಂದು ಸ್ಥಾಪನೆಯ ಹಿನ್ನೆಲೆ ಮತ್ತು ಯಾವ ರೀತಿ ಪ್ರಗತಿಯನ್ನು ಕಂಡಿದೆ? 2015ರಲ್ಲಿ ಕಂಪನಿ ರಿಜಿಸ್ಟರ್ ಆಯಿತು. ಹಾಗೆ ಇದನ್ನ ಕಂಪನಿಯನ್ನು ಪ್ರಾರಂಭ ಮಾಡಲಿಕ್ಕೆ ಜನರನ್ನು ಒಗ್ಗೂಡಿಸುವುದು ನಿಜವಾಗಿಯೂ ಒಂದು ದೊಡ್ಡ ಸವಾಲೇ. ಅಂದರೆ ಅದಕ್ಕೆ 1,100 ರೂಪಾಯಿಯನ್ನು ಕಲೆಕ್ಷನ್ ಮಾಡಬೇಕು. 1,000 ರೂಪಾಯಿ ಒಬ್ಬೊಬ್ಬನಿಗೆ ಒಂದೊಂದು ಷೇರು. ಯಾರೇ ಆಗಲಿ ಕಂಪನಿ ಮಾಡ್ತೇವೆ, ನೀವು ಮೆಂಬರ್ಶಿಪ್ ಬೇಕು, ಹಣ ಕೊಡಬೇಕು ಅಂತ ಹೇಳಿದಾಗ ಎಲ್ಲರೂ ಹಿಂಜರಿತಾರೆ. ನನ್ನ ಹೆಸರು ಹಾಕ್ಕೊಳ್ಳಿ, ಹಣ ಆಮೇಲೆ ಕೊಡ್ತೀನಿ ಅಂತ ಹೇಳ್ತಾರೆ. ಅದು ಸ್ವಾಭಾವಿಕವಾಗಿರುವಂಥದ್ದು, ಇದನ್ನು ಯಾರನ್ನು ಬೊಟ್ಟು ಮಾಡಲಿಕ್ಕೆ ಹೇಳುವಂಥದ್ದು, ಆದರೆ ಅದು ಎಲ್ಲರಿಗೂ ಇರುವಂಥ ಅನುಭವವೇ. ಹಾಗಾಗಿ 1,000 ರೈತರನ್ನು ಸೇರಿಸುವುದು ಅನ್ನೋದು ಅದು ಸುಲಭದ ಮಾತಲ್ಲ. ಆಗ 1,000 ರೈತರು ಸೇರಿ ಈ ಕಂಪನಿ ಪ್ರಾರಂಭವಾಯಿತು. ಅದು ಪ್ರತಿ ಗ್ರಾಮದಲ್ಲಿ ಒಂದು 20-40-40-40 ಜನ ಸೇರಬೇಕು ಅನ್ನೋದು ಲೆಕ್ಕಾಚಾರ ಇದೆ. ಅಂದರೆ ಫಾರ್ಮರ್ಸ್ ಇಂಟ್ರೆಸ್ಟ್ ಗ್ರೂಪ್ ಅಂತ ಆಗಬೇಕು. ಆ ಇಂಟ್ರೆಸ್ಟ್ ಗ್ರೂಪ್ಗಳಲ್ಲಿ ಜನಗಳು ಸೇರಿದಾಗ ಅದು 1,000 ರೈತರು ಸೇರಿದಾಗ ಒಂದು ಗುಂಪಾಗ್ತದೆ. ಹಾಗೆ ನಮ್ಮ ಪಿಂಗಾರದಲ್ಲಿ ಈಗ ಒಂದು 16 ಗ್ರಾಮಗಳಲ್ಲಿ ಒಟ್ಟು 1,000 ಜನ ಸೇರಿ ಅದು ರಿಜಿಸ್ಟರ್ ಆಗಿರುವಂಥ. ನಾವು ಪ್ರಾರಂಭದಲ್ಲಿ ಆ ರಿಜಿಸ್ಟರ್ ಆದ ಕೂಡಲೇ ಅದಕ್ಕೆ ಯಾವುದೇ ಬಿಲ್ಡಿಂಗ್ ಇರೋದಿಲ್ಲ, ಯಾವುದೇ ಆಫೀಸ್ ಇರೋದಿಲ್ಲ, ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಂಡು ಹೋಗಬೇಕು. ಹಾಗಾಗಿ ಪ್ರಾರಂಭ ಮಾಡೋದು ಎಷ್ಟು ಕಷ್ಟವೋ ಅದನ್ನು ನಡೆಸಿಕೊಂಡು ಹೋಗೋದು ಅದೇ ರೀತಿ ಸವಾಲಿನ ಕೆಲಸವೇ. ಯಾಕೆಂದರೆ ಸವಲತ್ತುಗಳು ನಮಗೆ ತೋಟಗಾರಿಕಾ ಇಲಾಖೆಯಿಂದ ಸಿಕ್ಕಿದೆ. ಅವರು ನಮಗೆ ನಾವು ಕಲೆಕ್ಟ್ ಮಾಡಿದಂತಹ 10 ಲಕ್ಷ ರೂಪಾಯಿ ಷೇರು ಬಂಡವಾಳಕ್ಕೆ ಈಕ್ವಲಿಟಿ ಷೇರ್ ಅಂತ ಕೊಟ್ಟಿದ್ದಾರೆ, ವರ್ಕಿಂಗ್ ಕ್ಯಾಪಿಟಲ್ ಅಂತ ಕೊಟ್ಟಿದ್ದಾರೆ ನಮಗೆ. ಫಸ್ಟ್ ಪ್ರಾರಂಭದಲ್ಲಿ ಯಂತ್ರೋಪಕರಣಗಳನ್ನು ಬಾಡಿಗೆ ಕೊಡ್ಲಿಕ್ಕೋಸ್ಕರ ಯಂತ್ರಧಾರಿ ಅಂತ ಮಾಡಿಸಿದ್ರು, ಅದಕ್ಕೂ ಬೇಕಾದಷ್ಟು ಹಣವನ್ನು ಕೊಟ್ಟರು. ಅದೆಲ್ಲ ಇದ್ರೂ ಕೂಡ ನಡೆಸಿಕೊಂಡು ಹೋಗಬೇಕು, ಇದು ನಿಜವಾಗಿ ಸವಾಲಿನ. ಸಾಕಷ್ಟು ತರಬೇತಿಯೂ ಕೂಡ ಅಗತ್ಯ ಇದೆ, ಖಂಡಿತ ಅಗತ್ಯ ಇದೆ. ನಮ್ಮಲ್ಲಿ 15 ಡೈರೆಕ್ಟರ್ಸ್ ಇದ್ದಾರೆ. ಈ 15 ಡೈರೆಕ್ಟರ್ಸ್ಗಳು ಸೇರಿಕೊಂಡು ನಿರ್ಧಾರ ತಗೊಳ್ಳುವಂಥದ್ದು, ಈ ಕಂಪನಿಯ ಏಳಿಗೆಯನ್ನು ನೋಡಿಕೊಳ್ಬೇಕಾದ ಈ 15. ಈ 15 ಮೂಲಕ ಎಲೆಕ್ಟ್ ಆಗಿರುವಂಥದ್ದನ್ನು ಪ್ರೆಸಿಡೆಂಟು, ಈ 15 ಸೇರಿಕೊಂಡು ಸಿಇಒ ಅನ್ನ ಸೆಲೆಕ್ಟ್ ಮಾಡಬೇಕು. ಸಿಇಒ ಯಾರಾಗಬಹುದು ಅನ್ನೋದನ್ನ ನಿರ್ಧಾರ ಮಾಡಬೇಕು. ಸಿಇಒ ಅನ್ನೋನಿಗೆ ಅತಿ ಹೆಚ್ಚಿನ ಪ್ರಾಮುಖ್ಯತೆ ಕಂಪನಿಯಲ್ಲಿ ಇದೆ. ಯಾಕೆಂದ್ರೆ ಇಡೀ ಕಂಪನಿ ನಡೆಸಿಕೊಂಡು ಹೋಗಬೇಕಾದ್ದೇ ಈ ಸಿಇಒ. ಎಲ್ಲ ವಿಷಯಗಳನ್ನು ಅವನು ತಲೆಗೆ ತಗೊಳ್ಬೇಕು. ಇದರಲ್ಲಿ ಬರೀ ಒಂದು MBA ಮಾಡಿದವನಾದರೂ ಸಾಕಾಗೋದಿಲ್ಲ, ಎಂಜಿನಿಯರಿಂಗ್ ಮಾಡಿದ್ರೂ ಸಾಕಾಗೋದಿಲ್ಲ, ಅದರಲ್ಲಿ ಅಗ್ರಿಕಲ್ಚರ್ ಗೊತ್ತಿದ್ರೂ ಸಾಕಾಗೋದಿಲ್ಲ. ಎಲ್ಲ ವಿಷಯದಲ್ಲೂ ಪರಿಣಿತ ಹೊಂದಿರಬೇಕು. ಪರಿಣಿತಿ ಹೊಂದಿದ್ರೂ ಕೂಡ ಕಂಪನಿಯಲ್ಲಿ 0 ಲಾಭ ಇರುವಾಗ ಅವನಿಗೆ ಅತಿ ಹೆಚ್ಚು ಸಂಬಳ ಕೊಟ್ಟು ಇಟ್ಕೊಳ್ಳಿಕ್ಕೂ ಆಗೋದಿಲ್ಲ. ಕಡಿಮೆ ಸಂಬಳ ಕೊಟ್ಟಾಗ ಈ ಊರಿನಲ್ಲಿ ಅವನು ಕೆಲವೇ ದಿವಸ ಇದ್ದು ಆಮೇಲೆ ಯಾವ್ದಾದ್ರು ಒಳ್ಳೆ ಜಾಬ್ ಸಿಕ್ಕಿ ಅಂತ ಹೇಳಿ ಅವರು ಹೊರಟೋದ್ರೆ ಅದು ಕಷ್ಟ. ಇದೆಲ್ಲ ಅದರಲ್ಲಿರುವಂತಹ ಸವಾಲುಗಳು. ಅಂದ್ರೆ ಆ ರೀತಿಯಾಗಿ ಒಂದು ಸರಿಯಾದ ವ್ಯಕ್ತಿಯನ್ನು ಹುಡುಕಿ ನಾವು ಕಂಪನಿ ಸಿಇಒ ಮಾಡಬೇಕು. ಕಂಪನಿ ಸಿಇಒ ಎಷ್ಟು ಭದ್ರವಾಗಿದ್ದಾನೆ, ಎಷ್ಟು ಹುಷಾರಿದ್ದಾನೆ ಅನ್ನೋದ್ರ ಮೇಲೆ ಇಡೀ ಕಂಪನಿ ನಿಂತಿದೆ. ಅವನೇ ನಿಭಾಯಿಸಿಕೊಂಡು ಹೋಗಬೇಕಾದ್ದು. ಇಡೀ ಆಡಳಿತ ಮಂಡಳಿ ಏನಿದೆ ಅದು ಮೇಲುಸ್ತುವಾರಿ ಮಾತ್ರ ಅಷ್ಟೇ ಹೊರತು ದಿನನಿತ್ಯದ ಆಡಳಿತ ಮಾಡುವಂಥದ್ದು, ದಿನನಿತ್ಯ ನಡೆಸಿಕೊಂಡು ಹೋಗುವಂಥದ್ದು ಅದು ಸಿಇಒ. ಹಾಗೆ ನಮಗೆ ಕಂಪನಿಗೆ ಈ ಯಾವುದೇ FPOಗೆ ಮುಖ್ಯವಾದ ಉದ್ದೇಶ ಇರುವುದು ಅದರಲ್ಲಿ ಒಳ ಸುರುಳಿಗಳಿಗೆ ನಾವು ಒದಗಿಸಿಕೊಡಬೇಕು ರೈತನಿಗೆ ಬೇಕಾದ್ದು. ಅಂದರೆ ಬೀಜ ಇರ್ಬೋದು, ಗೊಬ್ಬರ ಇರ್ಬೋದು, ರಾಸಾಯನಿಕ ಗೊಬ್ಬರ ಇರ್ಬೋದು, ಕ್ರಿಮಿನಾಶಕ ಇರ್ಬೋದು, ಯಾವುದೇ ಇರ್ಬೋದು, ಕೊಟ್ಟು ಪಿಕ್ಕಾಸು ಅಥವಾ ಟರ್ಪಾಲಿನ್ ಬಾಲ್ದಿ ಎಲ್ಲವನ್ನು ನಾವು ಬೇಕಾದ್ದನ್ನು ನಾವು ರೈತನಿಗೆ ಏನು ಕೇಳ್ತಾನೋ ಅದನ್ನು ನಾವು ಒದಗಿಸಿಕೊಡ್ಬೇಕು. ಅದಕ್ಕೆ ಅತಿ ಕಡಿಮೆ ಬೆಲೆಯಲ್ಲಿ ಎಲ್ಲಿ ಸಿಗ್ತದೆ ಅನ್ನೋದನ್ನ ನಾವು ಅನ್ವೇಷಣೆ ಮಾಡಬೇಕು, ಅದನ್ನ ನೋಡಬೇಕು. ಹೋಲ್ಸೇಲ್ ದರದಲ್ಲಿ ಸಿಗಬೇಕು. ಅದಕ್ಕೆ ನಾವು ಚೌಕಾಸಿ ಮಾಡಬೇಕು. ಯಾಕಂದ್ರೆ ಅಲ್ಲಿ ನಾವು ಹೇಳಲಿಕ್ಕೆ ನಮಗೊಂದು ಮಾತಿದೆ, ನಮ್ಮಲ್ಲಿ 1,000 ರೈತರಿದ್ದಾರೆ, ಇದು ಸಣ್ಣದಲ್ಲ, ನನಗೊಬ್ಬನಿಗೆ ಬೇಕಾದ್ದಲ್ಲ ಅನ್ನೋಂಥ ಮಾತು ಹೇಳುವಾಗ ನಮಗೆ ನಿಜವಾಗಿಯೂ ಸ್ವಲ್ಪ ಕಡಿಮೆಗೆ ಯಾವುದೇ ಒಂದು ವಸ್ತು ಸಿಗಲಿಕ್ಕೆ ಸಾಧ್ಯತೆ ಇದೆ. ಹಾಗೆ ಮಾಡಿ ನಾವು ರೈತನಿಗೆ ಕಡಿಮೆ ದರದಲ್ಲಿ ಕೊಡಬೇಕು. ಅದು ಕೊಟ್ಟಾಗ ಅದರ ಪ್ರಯೋಜನ. ಒಂದು ಕಂಪನಿಯಲ್ಲಿ FPOನಲ್ಲಿ ಪಿಂಗಾರದಲ್ಲಿ ಈ ತರ ಸಿಗ್ತದೆ ಅನ್ನೋದು ಬಾಯಿ ಮಾತಿನಲ್ಲೇ ಬೇಕಾದಷ್ಟು ಅದು ಪ್ರಚಾರ ಪಡೀತದೆ. ಮತ್ತು ಇದನ್ನ ನಮ್ಮ ಸದಸ್ಯನಾದವನಿಗೆ ಮಾತ್ರ ಕೊಡಬೇಕು ಅನ್ನೋದು ಏನು ನಿರ್ಬಂಧ ಇಲ್ಲ. ಹಾಗಾಗಿ ಉಳಿದ ರೈತರಿಗೂ ಇದರಿಂದ ಪ್ರಯೋಜನ ಆಗ್ತದೆ. ಒಂದು FPO ಒಂದು ಊರಲ್ಲಿ ಪ್ರಾರಂಭ ಆದರೆ ಅದು ಬೇರೆಯವರಿಗೂ ಅದರಿಂದ ತುಂಬಾ ಲಾಭ ಇದೆ. ಹಾಗೆ ಈಗ ಕ್ರಿಮಿನಾಶಕ ಕೀಟನಾಶಕಗಳನ್ನ ಪರ್ಚೇಸ್ ಮಾಡಿದಾಗ ನಾವು ರೇಟನ್ನು ಕಡಿಮೆ ದರದಲ್ಲಿ ಕೊಡ್ತೀವಿ ಅಂತ ಅಂದಾಗ ಅಂಗಡಿಯವನು ಕೂಡ ರೇಟ್ ಕಡಿಮೆ ಇಳಿಸಿದಂತ ನಿದರ್ಶನಗಳು ಇದೆ. ಇದು ರೈತ ಸಮಾಜಕ್ಕೆ ಆಗಿರುವಂತ ಬೆನಿಫಿಟ್. ಹೌದು. ಈಗ ಭಟ್ಕಳದ ಮಲ್ಲಿಗೆ ಆಗ್ಬೋದು ಅಥವಾ ಮಟ್ಟುಗುಳ್ಳ ಆಗ್ಬೋದು, ಹೀಗೆ ಒಂದೊಂದು ಉತ್ಪನ್ನಕ್ಕೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ಗುಂಪುಗಳನ್ನ ಮಾಡುವುದನ್ನ ನಾವು ನೋಡ್ತೀವಿ. ಅದಕ್ಕೆ ಹೋಲಿಸಿ ನೋಡಿದಾಗ ಇಂಥ ಒಂದು ರೈತ ಉತ್ಪಾದಕ ಕಂಪನಿ ಹೇಗೆ ಭಿನ್ನವಾಗಿದೆ? ಇದು ಸಮಗ್ರವಾದ ಎಲ್ಲ ಕೃಷಿಯನ್ನು ನೋಡಬೇಕಾಗುತ್ತೆ. ಅಂದರೆ ರೈತನಿಗೆ ಏನು ಬೇಕೋ ಅದನ್ನು ಮಾಡಬೇಕಾದ್ದು. ಈಗ ನಮ್ಮಲ್ಲಿ ಸಿಗುವಂಥ ರೈತನು ಅಡಿಕೆ ಬೆಳೆಯೋನಿದ್ದಾನೆ, ಬಾಳೆ ಬೆಳೀತಾನೆ, ತೆಂಗು ಇದೆ, ಕೊಕ್ಕೋ ಇದೆ, ಹಾಗೆ ಗೇರುಬೀಜ ಇದೆ, ಹಲಸಿದೆ, ಎಲ್ಲ ಉತ್ಪನ್ನಗಳು ನನ್ನ ತೋಟದಲ್ಲಿ. ಆ ಎಲ್ಲ ಉತ್ಪನ್ನಗಳಿಗೂ ಒಮ್ಮೆಯೇ ನಾವು ಎಲ್ಲ ರೀತಿಯಾದ ಸೌಕರ್ಯಗಳನ್ನ ಮಾಡಿಕೊಳ್ಳಿಕ್ ಆಗ್ತದೆ ಅಂತಲ್ಲ, ಆದ್ರೆ ರೈತ ಉತ್ಪಾದಕ ಕಂಪನಿಯಲ್ಲಿ ಇದಕ್ಕೆ ಎಲ್ಲದಕ್ಕೂ ಗಮನ ಕೊಡಬೇಕು. ಒಂದಾದ್ಮೇಲೆ ಒಂದಾದ್ರೂ ತಗೊಳ್ಬೇಕು. ನಾವು ಒಮ್ಮೆಲೆ ಎಲ್ಲವನ್ನು ಶುರುವಿನ ವರ್ಷದಲ್ಲೇ ಪ್ರಾರಂಭ ಮಾಡ್ಲಿಕ್ಕೆ ಆಗ್ತದೆ ಅಂತಲ್ಲ, ಆದ್ರೆ ನಮ್ಮ ಉದ್ದೇಶ ಇರುವುದು ಆ ರೈತನಿಗೆ ಬೇಕಾದ ಎಲ್ಲ ಸಲಕರಣೆಗಳನ್ನು, ಎಲ್ಲ ಅವನ ಉತ್ಪನ್ನಗಳಿಗೆ ಮಾರುಕಟ್ಟೆಯನ್ನು ನಾವು ಒದಗಿಸಿಕೊಡ್ಬೇಕು. ಇದರಲ್ಲಿ ರೈತ ಉತ್ಪಾದಕ ಕಂಪನಿಯ ಮುಖ್ಯ ಉದ್ದೇಶ ನಾನು ಒಂದು ಒಳಸುರುಳಿಗಳನ್ನು ಕೊಡುವುದಾದ್ರೆ, ಎರಡನೆಯದು ಅವನ ಉತ್ಪನ್ನಗಳನ್ನು ಮೌಲ್ಯವರ್ಧನೆ ಮಾಡಿ ಮಾರಾಟ ಮಾಡುವಂಥದ್ದು. ಈ ಮೌಲ್ಯವರ್ಧನೆ ಮಾಡುವಂಥದ್ದು ಅನ್ನೋದಕ್ಕೆ ಬಹಳ ಹೆಚ್ಚಿನ ಪ್ರಾಮುಖ್ಯತೆ ಇದೆ. ಯಾಕೆಂದ್ರೆ ರೈತನಾದವನಿಗೆ ಮೌಲ್ಯವರ್ಧನೆ ಮಾಡಲಿಕ್ಕೆ ಕಷ್ಟ, ಅದಕ್ಕೆ ಬೇಕಾದ ಯಂತ್ರೋಪಕರಣಗಳು ಕಾಸ್ಟ್ಲಿ ಇರುವ ಕಾರಣ ಅದು ಅವನಿಗೆ ಅವನೇ ಅದನ್ನು ಒದಗಿಸಿಕೊಂಡು ಮಾಡಲಿಕ್ಕೆ ಕಷ್ಟ ಇದೆ ಅನ್ನೋ ದೃಷ್ಟಿಯಿಂದಲೇ ಅದನ್ನು ಗುಂಪಾಗಿ ಎಲ್ರಿಗೂ ಉಪಯೋಗ ಆಗುವ ಹಾಗೆ ಒಂದು ಜಾಗದಲ್ಲಿ ಮಾಡಿ ಎಲ್ಲರದನ್ನು ಕಲೆಕ್ಟ್ ಮಾಡಿ ಅಲ್ಲಿ ಅದನ್ನು ಮೌಲ್ಯವರ್ಧನೆ ಮಾಡಿ ಆಮೇಲೆ ಮಾರಾಟ ಮಾಡಬೇಕು ಅನ್ನೋದು ಈ ಎಫ್ಪಿಒಗಳ ಕಾನ್ಸೆಪ್ಟಿನ ನಿಜವಾದ ಅರ್ಥ. ಹಾಗೆ ಅದರಲ್ಲಿ ಪ್ರತಿಯೊಂದು ವಿಷಯದಲ್ಲಿಯೂ ನಾವು ಸಂಸ್ಕರಣೆಯನ್ನು ಯೋಚನೆ ಮಾಡಬಹುದು. ಈಗ ನಾವು ಪಿಂಗಾರದಲ್ಲಿ ಫಸ್ಟಿಗೆ ನಾವು ಹಲಸನ್ನು ಯೋಚನೆ ಮಾಡಿದ್ವಿ. ಯಾಕೆಂದ್ರೆ ಹಲಸಿಗೆ ರೈತನಿಗೆ ಏನೇನೂ ಅದರಿಂದ ಲಾಭ ಸಿಗ್ತಾ ಇಲ್ಲ, ಅವನ ಮನೆ ಉಪಯೋಗಕ್ಕೆ ಬೇಕಾದಷ್ಟು ಉಪಯೋಗ ಆಗ್ತದೆ ಅಷ್ಟೇ ಹೊರತು ಅದರಿಂದಾಗಿ ಅವನಿಗೆ ಹಣದ ರೂಪದಲ್ಲಿ ಏನೂ ಸಿಗ್ತಾ ಇರಲಿಲ್ಲ. ಹಾಗಾಗಿ ನಾವು ಫಸ್ಟಿಗೆ ನಾವು ಹಲಸಿಗೆ ಒಂದು ಮೌಲ್ಯವರ್ಧನೆ ಮಾಡುವ, ಹಲಸಿಗೆ ಮೌಲ್ಯವರ್ಧನೆ ಮಾಡಿ ಏನಾದರೂ ನಾಲ್ಕು ಕಾಸು ರೈತನಿಗೆ ಸಿಕ್ಕಿದಾಗ ಖುಷಿ ಆಗ್ತದೆ, ನಮಗೂ ಒಂದು ಸ್ವಲ್ಪ ಸಪೋರ್ಟ್ ಸಿಗ್ತದೆ, ಏನೋ ನಮ್ಗೆ ಪಿಂಗಾರದವರು ಏನೋ ಮಾಡಿದ್ದಾರೆ ಮಾಡ್ತಾ ಇದ್ದಾರೆ ಅನ್ನೋ ಬೆನ್ನು ತಟ್ತಾರೆ ಅನ್ನೋ ಉದ್ದೇಶದಿಂದ ನಾವು ಹಲಸಿನ ಮೌಲ್ಯವರ್ಧನೆ ಹೊರಟ್ವಿ. ಹಾಗೆ ನಾವು ಪ್ರಾರಂಭದಲ್ಲಿ ಒಂದು 20 ಲಕ್ಷ ರೂಪಾಯಿಯನ್ನು ಇನ್ವೆಸ್ಟ್ ಮಾಡಿ ನಾವು ಅದಕ್ಕೆ ಬೇಕಾದ ಯಂತ್ರೋಪಕರಣ ಖರೀದಿ ಮಾಡಿ ನಮ್ಮ ಪಿಂಗಾರದಲ್ಲಿ ಅದನ್ನು ಅನುಷ್ಠಾನಗೊಳಿಸಿ ಹಾಗೆ ಅಲ್ಲಿ ಸ್ಥಾಪನೆ ಮಾಡಿದಾಗ ನಾವು ಈಗೇನು ಮಾಡ್ತಾ ಇದ್ದೀವಿ ಅಂದರೆ ಹಲಸಿನಕಾಯಿಗೆ ಕಿಲೋಯಿಗೆ 4 ರೂಪಾಯಿ ಕೊಟ್ಟು ನಾವು ಪರ್ಚೇಸ್ ಮಾಡ್ತಾ ಇದ್ದೀವಿ. ಅಂದರೆ ಒಂದು ಹಲಸಿನಕಾಯಿ ಒಂದು 10 ಕಿಲೋ ತೂಕ ಮಾಡಿದರೆ ಅವನಿಗೆ 40 ರೂಪಾಯಿ ಸಿಕ್ತು. ಅಂದರೆ ನನಗೆ ಇಲ್ಲಿ ಅದು ಅಷ್ಟು ಮೌಲ್ಯ ಸಾಕು ಅಂತ ಅಲ್ಲ, ಇನ್ನೂ ಜಾಸ್ತಿ ಕೊಡಬೇಕು ಅನ್ನೋ ಮನಸ್ಸು ನಂಗೂ ಇದೆ. ಆದರೆ ಏನೂ ದುಡ್ಡು ಸಿಗದಿದ್ದ ಅವನಿಗೆ ಹಾಗೆ 40 ರೂಪಾಯಿ ಹಾಗೆ ಅವನಿಗೆ ಸಿಗ್ಬೋದಲ್ಲ. ಈಗ ನಾವು 2019 ಹಲಸಿನ ಮೌಲ್ಯವರ್ಧನೆ 2018 ಪ್ರಾರಂಭ ಮಾಡಿದ್ವಿ. ಪ್ರಾರಂಭದ ವರ್ಷದಲ್ಲಿ ನಾವು 1.5 ಲಕ್ಷ ರೂಪಾಯಿಯ ಹಲಸನ್ನು ಖರೀದಿ ಮಾಡಿದ್ವಿ. ಅಂದರೆ 4 ರೂಪಾಯಿ ಹಾಗೆ ಆ 1.5 ಲಕ್ಷ ರೂಪಾಯಿ ರೈತನಿಗೆ ಬಟವಾಟೆ ಆಗಿದೆ ಅನ್ನೋದು ಇಲ್ಲಿ ಉಲ್ಲೇಖ ಮಾಡ್ತಾ ಇರೋದು. ನಾನು 2ನೇ ವರ್ಷಕ್ಕಾಗುವಾಗ ನಾವು ಅದನ್ನು 4.5 ಲಕ್ಷಕ್ಕೆ ಏರಿಸಿದ್ವಿ. 4.5 ಲಕ್ಷದ ಹಲಸಿನ ಕಾಯಿಯನ್ನು ಖರೀದಿ ಮಾಡಿದ್ವಿ. ನಾವು ಈ ವರ್ಷ 6 ಲಕ್ಷ ರೂಪಾಯಿ ಹಲಸಿನ ಕಾಯಿ ಖರೀದಿ ಮಾಡಿದ್ವಿ. ಅಂದ್ರೆ ಇದರಲ್ಲಿ ಏನಾಯ್ತಾ ಇದೆ ಅಂದ್ರೆ 2018 ಪ್ರಾರಂಭ ಆಯ್ತು, 2020 ಮತ್ತು 2021 ನಮಗೆ ಕೊರೋನಾದಿಂದಾಗಿ ಸ್ವಲ್ಪ ಪೆಟ್ಟು ಬಿಡಿತ್ತು. ಈಗ ಇದೀಗ ಮುಂದಿನ ಕೊರೋನಾ ಇಲ್ಲದ ವರ್ಷ ಇದುವೇ ನಮಗೆ ಫಸ್ಟ್ ಸಿಕ್ಕಿರೋದು. ಹಾಗಾಗಿ ಇನ್ನು ನಾವು ಇದರಲ್ಲಿ ಹೆಚ್ಚಿನ ಮುಂದುವರಿಕೆ ಮಾಡಬೇಕಾಗಿದೆ. 2018 ನಾವು ಮೌಲ್ಯವರ್ಧನೆಯಾಗಿ ಹಲಸನ್ನು ತಗೊಂಡ್ವಿ. 2019 ನಾವು ಅಡಿಕೆ ಖರೀದಿಯನ್ನು ಪ್ರಾರಂಭ ಮಾಡಿದ್ವಿ. 2020 ಅಡಿಕೆಯಲ್ಲಿ ಒಂದು ಸಣ್ಣ ಮಟ್ಟಿನ ಮೌಲ್ಯವರ್ಧನೆ ಅಂದರೆ ಒಂದು ಅರೆಕ ಸ್ಕ್ವೇರ್ ಅನ್ನೋ ಒಂದು ಪ್ರಾಡಕ್ಟು, ಪಾನ್ ಬೀಡದಾಗಿರುವಂಥ ಒಂದು ಪ್ರಾಡಕ್ಟನ್ನು ನಾವು ತಯಾರು ಮಾಡಿದ್ವಿ, ಅದನ್ನು ಬಿಡುಗಡೆ ಮಾಡಿದ್ವಿ. 2022 ನಮ್ಮ ಈ ಮುಂದಿನ ಯೋಜನೆಯಾಗಿ ನಾವು ಇನ್ನು ಸ್ವಂತ ಜಾಗಕ್ಕೆ ಹೋಗಿ ಎಲ್ಲವನ್ನೂ ಒಂದೇ ಜಾಗದಲ್ಲಿ ವ್ಯವಸ್ಥಿತವಾಗಿ ಮಾಡಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡಿದ್ದೀವಿ. ಈ ಸಂಸ್ಕರಣೆಯ ಬಗ್ಗೆ ನೀವು ಸಾಕಷ್ಟು ವಿಚಾರವನ್ನು ಹೇಳಿದ್ರಿ. ಸಾಮಾನ್ಯವಾಗಿ ರೈತರು ಹೇಳುವಂಥದ್ದು, ನನ್ನಲ್ಲಿ ಒಂದು 10 ಬಾಳೆಗೊನೆ ಇದೆ ಅಥವಾ ಇನ್ನೊಂದಷ್ಟು ಹಣ್ಣು ಹಂಪಲುಗಳಿವೆ, ಇವನ್ನ ಮಾರಾಟ ಮಾಡೋದು ಹೇಗೆ, ಇದನ್ನು ಎಲ್ಲಿ ಕೂಡುದು ಅಂತೇಳಿ. ಹತ್ತಿರದ ಊರಲ್ಲೇ ಸಂಗ್ರಹಣ ವ್ಯವಸ್ಥೆ ಏನಾದರೂ ಉಂಟ? ಈಗ ಹಾಲಿಗಾದರೆ ಹತ್ತಿರದಲ್ಲಿ ಒಂದು ಡೈರಿ ಇರ್ತದೆ, ಅಲ್ಲಿ ತಗೊಂಡೋಗಿ ಕೊಟ್ಟರೆ ಸಾಕು ಅಂತೇಳಿ. ದೂರಕ್ಕೆ ತಗೊಂಡೋಗಿ ಕೊಡುವಾಗ ಸ್ವಲ್ಪ ಹಿಂಜರಿತ ಇರ್ತದೆ ರೈತರಲ್ಲಿ. ಇದರ ಸಂಗ್ರಹಣೆ ಎಲ್ಲ ಹೇಗೆ, ಸಾಗಾಟ ಎಲ್ಲ? ಈಗ ನಾವು 2019 ಅಡಿಕೆ ಖರೀದಿಯನ್ನು ಪ್ರಾರಂಭ ಮಾಡಿದಾಗ ನಾವು ಅದಕ್ಕೋಸ್ಕರ ಒಂದು ಪಿಕಪ್ ವಾಹನವನ್ನು ಖರೀದಿ ಮಾಡಿದ್ವಿ. ಈ ಪಿಕಪ್ ವಾಹನ ವಾರದಲ್ಲಿ 1 ದಿವಸ 1 ಗ್ರಾಮಕ್ಕೆ ನಿರಂತರವಾಗಿ ಹೋಗ್ತಾ ಇದೆ. ಅಂದ್ರೆ ಆ ಗ್ರಾಮಕ್ಕೆ ಹೋದಾಗ ಒಂದು ರೂಟ್ನಲ್ಲಿ ಹೋಗ್ತದೆ. ವಾರದ 6 ದಿವಸದಲ್ಲಿ ಅದು ಒಂದು 4-5 ಗ್ರಾಮವನ್ನು ಕವರ್ ಮಾಡ್ತದೆ ಒಂದು ದಿವಸದಲ್ಲಿ. ಹಾಗೆ ನಾವು 16 ಗ್ರಾಮವನ್ನು ಕವರ್ ಮಾಡ್ತಾ ಇದ್ವಿ. ವಾರಕ್ಕೊಂದು ರೂಟ್ ಇದೆ. ಈಗ ಶುಕ್ರವಾರ ಸೈಡ್ ಮಂಚಿ ಸೈಡ್ಗೆ ಅಂತಿದೆ, ಹಾಗೆ ಸೋಮವಾರದ ಸೈಡ್ ಪುಣಚ ಸೈಡ್ ಅಂತಿದೆ. ಹಾಗೆ ನಾವು ಅದನ್ನು ವ್ಯವಸ್ಥಿತವಾಗಿ ಮಾಡಿದ್ದೀವಿ. ಆ ರೂಟಿನಲ್ಲಿ ಆ ವಾಹನ ಹೋಗುವಾಗ ಅವರು ಅಡಿಕೆ ಇರ್ಬೋದು, ಬಾಳೆಗೊನೆ ಇರ್ಬೋದು, ಯಾವುದನ್ನು ಕೂಡ ಕೊಡ್ಬೋದು. ಇದು ಅಲ್ಲಿಯೇ ನಾವು ತೂಕ ಮಾಡಿ ಸ್ಕೇಲನ್ನು ಕೂಡ ತಗೊಂಡೋಗ್ತೀವಿ. ನಾವು ವೇಮೆಂಟ್ ಸ್ಲಿಪ್ ಮಾತ್ರ ಕೊಡೋದು, ಅಲ್ಲಿ ಹಣ ಕೊಡೋದಿಲ್ಲ. ಹಣವನ್ನು ನಾವು ಅವರ ಬ್ಯಾಂಕ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡೋದು. ಅಂದರೆ ಅದು ಆಫೀಸಿಗೆ ಆ ಇದನ್ನು ತಗೊಂಡ್ಬಂದು ವೇಮೆಂಟ್ ಸ್ಲಿಪ್ಪನ್ನು ಕೊಟ್ಟಾಗ ನಮ್ಮ ಸಿಇಒ ಅದನ್ನು ಟ್ರಾನ್ಸ್ಫರ್ ಮಾಡಿ ಕೊಡ್ತಾರೆ. ರೈತ ಆಫೀಸಿಗೂ ಬರಬೇಕಾಗಿಲ್ಲ, ಅವನು ತೂಕ ಮಾಡಿ ತೂಕದ ವೇಮೆಂಟ್ ಸ್ಲಿಪ್ಪನ್ನು ಮತ್ತು ಅವನು ಕೊಡುವಂಥ ರೇಟ್ ಫಿಕ್ಸ್ ಅಲ್ಲೇ ಆಗ್ತದೆ. ಅವನಿಗೆ ಮನಸ್ಸಿದ್ರೆ ಆ ರೇಟಿಗೆ ಕೊಡ್ಬೋದು, ಆ ರೇಟ್ ಕಡಿಮೆ ಆಯ್ತು ನಾನು ಬೇರೆ ಕಡೆ ಕೊಡ್ತೀನಿ ಅಂತಂದ್ರೆ ಅವನು ಕೊಡದೆಯೂ ಇರ್ಬೋದು. ನಾವು ಅದಕ್ಕೇನು ನಿರ್ಬಂಧ ಇಲ್ಲ. ಅದಕ್ಕೆ ಹೇಳಿದಾರಲ್ಲ, ನಾವೊಮ್ಮೆ ಹೋಗಿ ಆಯ್ತು ತಗೊಳ್ಳೇಬೇಕು ಅನ್ನೋ ಒಂದು ಕೊಡ್ಲೇಬೇಕು ಅನ್ನೋ ಒಂದು ನಿರ್ಬಂಧ ಇಲ್ಲ. ಆದ್ರೆ ಅಲ್ಲಿ ಬಂದಾಗ ಅದನ್ನ ಖರೀದಿ ಮಾಡುವಂತ ಜನವೂ ಅದಲ್ಲಿ ಇರ್ತಾರೆ, ನೋಡಿ ಆ ರೇಟ್ ಹೇಳ್ತಾರೆ, ರೇಟ್ ಅವರಿಗೆ ಸಮಾಧಾನ ಇದ್ರೆ ಅವ್ರು ಕೊಡ್ತಾರೆ. ಈ ವ್ಯವಸ್ಥೆಯನ್ನು ಮಾಡಿದ ಕಾರಣ ಇದು ನಮಗೆ ನಿರಂತರ ನಮ್ಗೆ ಯಾವ ಜಾಗದಿಂದಲೂ ತಗೊಳ್ಲಿಕ್ಕೆ ಆಗ್ತದೆ. ಹೌದು. ಆಮೇಲೆ ಈಗ ರೈತರ ಅಥವಾ ಸದಸ್ಯರ ಒಂದು ಜವಾಬ್ದಾರಿ ಏನು ಅಂತೇಳಿ, ಕಂಪನಿ ನಡಿಬೇಕು, ಕಂಪನಿ ಈ ಸದಸ್ಯರ ಒಂದು ಉದ್ದಾರಕ್ಕೆ ಇರುವಂತಹದ್ದು ಅಂತ ನಾವು ಸಾಮಾನ್ಯವಾಗಿ ಯೋಚನೆ ಮಾಡ್ತೇವೆ. ಆದ್ರೆ ಕಂಪನಿಯಲ್ಲಿ ಅವರು ತೊಡಗಿಸಿಕೊಳ್ಳುವಂತಹದ್ದು ಸ್ವಲ್ಪ ಹಿಂಜರಿತ ಇರ್ತದೆ ಅವರಿಗೆ. ಇದು ತುಂಬಾ ಒಳ್ಳೆ ಪ್ರಶ್ನೆ, ಯಾಕೆಂದ್ರೆ ಇದು ಬಹಳ ಅಗತ್ಯ ಇರುವಂತಹದ್ದು. ಸದಸ್ಯನಾದವನು, ಕೃಷಿಕನಾದವನು ಸ್ವಂತ ಲಾಭವನ್ನು ಮಾತ್ರ ಯೋಚನೆ ಮಾಡ್ತಾನೆ, ಅದೇ ದೊಡ್ಡ ತಪ್ಪು. ಕಂಪನಿಗೆ ಲಾಭ ಆದರೆ, ಕಂಪನಿ ಬೆಳೆದ್ರೆ, ಕಂಪನಿ ಉದ್ದಾರ ಆದರೆ ಖಂಡಿತವಾಗಿಯೂ ಅದು ರೈತನಿಗೆ ಬೆನಿಫಿಟ್. ಕಂಪನಿಯಲ್ಲಿ ಅದು ರಾಮ್ಕಿಶೋರ್ಗೆ ಲಾಭ ಅದರಲ್ಲಿ ಏನೇನೂ ಇಲ್ಲ, ಅದನ್ನು ಅರ್ಥ ಮಾಡಿಕೊಳ್ಬೇಕು. ಆ ಲಾಭಾಂಶ ಅದರಲ್ಲಿ ಪಾಲು ಡೈರೆಕ್ಟರ್ಗಳಿಗೋ ಅಧ್ಯಕ್ಷರಿಗೋ ಹೋಗುವುದಾದ್ರೆ ಒಂದು ಸಂಗತಿ ಬೇರೆ. ಇಲ್ಲಿ ಲಾಭಾಂಶ ಅಧ್ಯಕ್ಷರಿಗೋ ಡೈರೆಕ್ಟರ್ಗಳಿಗೆ ಯಾರಿಗೂ ಏನು ಹೋಗೋದಿಲ್ಲ. ಸಂಬಳ ಇರುವಂಥ ಸಿಇಒ ಮ್ಯಾನೇಜರ್ಸು ಅಥವಾ ಬೇರೆ ಕೆಲಸಗಾರರಿದ್ದಾರೆ, ಅವರೆಲ್ಲ ಸಂಬಳಕ್ಕಿರುವಂಥವ್ರು. ಹಾಗಾಗಿ ಲಾಭಾಂಶ ಏನಿದ್ರು ಅದು ಪುನಃ ರೈತನಿಗೆ ಬರುವಂಥದ್ದು. ಇದು ಒಂದು ಎಕ್ಸಾಂಪಲ್ ಹೇಳೋದಾದರೆ 2019 ನಮ್ಮ ಈ ಖರೀದಿಯ ಭರಾಟೆ ಜೋರಿತ್ತು, ಬಾಳೆಗೊನೆ ಖರೀದಿ ಭರಾಟೆ ಜೋರಿತ್ತು. ಆವಾಗ 8 ರೂಪಾಯಿ ಕಿಲೋಗೆ ಇದ್ದಂಥ ಬಾಳೆಗೊನೆ ನಾವು ಖರೀದಿ ಮಾಡ್ತಾ ಮಾಡ್ತಾ ಮಾಡ್ತಾ 28 ರೂಪಾಯಿಗೆ ಹೋಯಿತು. ಈ 28 ರೂಪಾಯಿ ಆದಮೇಲೆ ಸಡನ್ ಆಗಿ ನಮಗೆ ಅದು ಹಿಂದೆ ಬರಲಿಕ್ಕೆ ಶುರುವಾಯಿತು. ಮಾರ್ಕೆಟಲ್ಲೇ ರೇಟ್ ಹಿಂದೆ ಬಂತು. ರೇಟ್ ಹಿಂದೆ ಬಂದಾಗ ನಮ್ಮ ರೈತರಿಗೆ ಭಾಳ ಬೇಸರ. ನಾವು ಹೋದಾಗ ಕಡಿಮೆ ರೇಟ್ ಹೇಳಿದ ಕೂಡಲೇ ಭಾಳ ಬೇಸರ. ಅವರು ಕೊಡುವುದನ್ನು ಕಡಿಮೆ ಮಾಡ್ತಾ ಬಂದರು. ಕೊಡುವುದನ್ನು ಕಡಿಮೆ ಮಾಡ್ತಾ ಬಂದಾಗ ನಮಗೆ ನಷ್ಟವೇ ಜಾಸ್ತಿ ಆಗ್ತಾ ಹೋಗುದು. ಯಾಕೆಂದರೆ ಕಲೆಕ್ಷನ್ ಅಷ್ಟು ಬರದೇ ಇದ್ದರೆ ನಮಗೆ ಅದನ್ನು ನಿಭಾಯಿಸಲಿಕ್ಕೆ ಆಗೋದಿಲ್ಲ. ನಾವು ಜನ ಇಡುವಂಥದ್ದು, ವೆಹಿಕಲ್ ಇಡುವಂಥದ್ದು, ಅದಕ್ಕೆ ಡ್ರೈವರು, ಅದರ ಖರ್ಚುಗಳು, ಡೀಸೆಲ್ ಖರ್ಚು, ಎಲ್ಲವೂ ಖರ್ಚೇ ಇರುವಂಥದ್ದು. ಆ ಖರ್ಚುಗಳು ನಿಭಾಯಿಸಲಿಕ್ಕೆ ಕಡಿಮೆ ಸಂಗ್ರಹಣೆ ಆದರೆ ನಿಭಾಯಿಸಲಿಕ್ಕೆ ಆಗೋದಿಲ್ಲ. ಆ ನಿಭಾಯಿಸಲಿಕ್ಕೆ ಆಗದಿದ್ದಾಗ ನಾವು ಮತ್ತಿನ ಸಲಕ್ಕೆ ಹೋಗುವಾಗ ಮತ್ತೂ ರೇಟ್ ಕಡಿಮೆ ಹೇಳಬೇಕಾಗತ್ತೆ. ಇದು ಚೈನ್ ರಿಯಾಕ್ಷನ್. ಈ ಅದು ಯಾಕೆ ಅಂತಂದರೆ ಆವಾಗ ಏನು ಮಾಡ್ತಾರೆ ರೈತ, ಇದು ಒಂದು ನಿದರ್ಶನವಾಗಿ ಹೇಳ್ತಾರೆ ನಾನು, ರೈತ ಏನಂತಂದ್ರೆ ಒಳ್ಳೆ ಗೊನೆಯನ್ನು ಪಕ್ಕದ ಅಂಗಡಿಗೆ ಕೊಡೋದು, ತಕ್ಷಣ ದುಡ್ಡು ಸಿಗ್ತದೆ, ದುಡ್ಡು ಸಿಗ್ತದೆ. ಒಂದು ಅವನಿಗೆ ಅಲ್ಲಿ ಒಳ್ಳೆಯ ಮರ್ಯಾದೆ ಇರ್ತದೆ, ಊರಿನಲ್ಲಿ ಇರುವಂಥ ಅಂಗಡಿಗಳಲ್ಲಿ ಕೇಳಿದಾಗ ಕೊಡಲಿಲ್ಲ ಅಂದರೆ ಅದು ಆಗೋದಿಲ್ಲ ಅಂತ ಹೇಳೋದು. ಪಿಂಗಾರದ ವೆಹಿಕಲ್ ಬಂದರೆ ಅದಕ್ಕೆ ಸೆಕೆಂಡ್ ಕ್ಲಾಸು ಇಲ್ಲ ಚಾಕು ಚಕ್ಕು ಬೆಳೆದಿರುವಂಥ ಗೊನೆಗಳನ್ನ ಹಾಕೋದು, ಅದು ಕಂಪನಿಗಲ್ವಾ? ಈ ಧೋರಣೆ ತಪ್ಪಬೇಕು. ಈ ಧೋರಣೆ ಖಂಡಿತ ಸರಿಯಲ್ಲ. ಕಂಪನಿ ಅಂದರೆ ನಮ್ದೇ ಅದು. ಇಲ್ಲಿ ಆಕ್ಚುಲಿ ಅದನ್ನ ಗ್ರಹಿಸಬೇಕು, ನಾವೇ ಎಲ್ಲರೂ ಸೇರಿಕೊಂಡು ಮಾಡಿರುವಂಥ ಕಂಪನಿ ಇದು. 1,000 ರೈತರು ಇದ್ರು ಕೂಡ ಅದು 1,000 ರೈತರ ಒಂದು ಕಂಪನಿ, ಅದು ಒಂದು ದೊಡ್ಡ ಕುಟುಂಬ ಅಂತ ತಗೊಳ್ಬೇಕು. ಅಲ್ಲಿ ಯಾರು ಒಂದು ಇನ್ನೊಬ್ಬ ಅಧ್ಯಕ್ಷನಾಗಿ ಕೂತಿದ್ರೆ ಅದು ಮುಖ್ಯಸ್ಥ ಅಂತ ತಗೊಂಡು ನಮ್ಮ ಪರವಾಗಿ ಅವರು ಕೆಲಸ ಮಾಡ್ತಾ ಇದ್ರೆ. ಹಾಗಾಗಿ ಆ ರೀತಿ ಮಾಡದೆ ಅಲ್ಲಿ ಬರೀ ನಮಗೆ ಬೇಡದಿದ್ದುದನ್ನು ಕೊಟ್ಟು ಅದನ್ನು ಅವರು ಮಾರಾಟ ಮಾಡಲಿ ನೋಡು, ಅದನ್ನೇನು ಹೇಗೆ ಮಾಡ್ತಾರೆ ನೋಡಿ. ಇದಲ್ಲ, ಇದು ಸವಾಲುಗಳಿಗೂ ಹಾಕುವಂಥದ್ದು ಸರಿಯಲ್ಲ. ಅಲ್ಲಿ ನಾವು ಅವರಿಗೆ ಸಪೋರ್ಟಿವ್ ಆಗಿ ಕೊಡಬೇಕು. ಸಾಧ್ಯವಾದಷ್ಟು ನಮ್ಮ ಉತ್ಪನ್ನಗಳನ್ನು ಏನು ಅವ್ರು ಮಾಡ್ತಾರೋ, ಯಾವುದನ್ನು ಮೌಲ್ಯವರ್ಧನೆ ಮಾಡಲಿಕ್ಕೆ ಸಾಧ್ಯ ಇದೆಯೋ, ಅವ್ರು ಏನು ಕೇಳ್ತಾ ಇದ್ರೋ ಅದನ್ನು ಕೊಡಲಿಕ್ಕೆ ಮಾಡಬೇಕು. ಯಾಕೆಂದರೆ ಪ್ರತಿಯೊಂದು ಯೋಜನೆಯನ್ನು ಹಾಕಬೇಕಾರೆ ಅಧ್ಯಕ್ಷನಾಗಿದ್ದವನಾಗಲಿ ಸಿಇಒ ಆಗಿ ಯಾವ ರೀತಿ ಯೋಚನೆ ಮಾಡಬೇಕು ಅಂತಂದರೆ, 1,000 ರೈತರು ಇಷ್ಟಿಷ್ಟು ಕೊಟ್ಟರೆ ಎಷ್ಟು ದೊಡ್ಡದಾಗಿರಬೇಕು, ಯಾವ ರೀತಿ ಮಾರುಕಟ್ಟೆ ಮಾಡ್ಬೋದು, ಈ ರೀತಿ ಲೆಕ್ಕಾಚಾರ ಹಾಕುವಂಥದ್ದು. ಅಲ್ಲಿ ಅದರ 50% ಬರದಿದ್ದರೆ ಅದನ್ನು ಯಾವ ರೀತಿ ನಿಭಾಯಿಸ್ಕೊಂಡು ಹೋಗೋದು? ನಮ್ಮ ಯೋಜನೆಗಳೆಲ್ಲ ಅಲ್ಲಿ ಕೆಳಗಾಗತ್ತೆ, ಅದು ಆಗಬಾರ್ದು. ಹಾಗಾಗಿ ಇದಕ್ಕೆ ಎಷ್ಟು ರೈತ ಸಪೋರ್ಟ್ ಕೊಡ್ತಾನೋ ಅದು ಅದರಿಂದಾಗಿ ಕಂಪನಿ ಉದ್ದಾರ ಆಗ್ತದೆ. ಈಗ ಕೃಷಿ ಉತ್ಪನ್ನಗಳ ಸಂಸ್ಕರಣೆ ಮಾಡುವಂತಹದ್ದು, ಮೌಲ್ಯವರ್ಧನೆ ಮಾಡುವಂತಹದ್ದು ಮತ್ತು ಮಾರುಕಟ್ಟೆ ಮಾಡುವಂತಹದ್ದು, ಇದರ ಬಗ್ಗೆ ಈಗಲೇ ಸಾಕಷ್ಟು ನೀವು ವಿಚಾರವನ್ನು ಹೇಳಿದ್ರಿ. ಇದರ ಜೊತೆ ಜೊತೆಗೆ ರೈತರಿಗೆ ಇನ್ನಷ್ಟು ಸೇವೆಗಳ ಅಗತ್ಯವೂ ಕೂಡ ಇತ್ತೀಚಿನ ವರ್ಷಗಳಲ್ಲಿ ಆಗ್ತಾ ಇದೆ. ಪ್ರಾರಂಭದಲ್ಲಿ ನಾವು ಹೇಳಿದ್ವಿ, ಎದುರಿಸುವಂತಹ ಸವಾಲುಗಳಲ್ಲಿ ಕೂಲಿ ಆಳುಗಳು ಅಥವಾ ಶ್ರಮಿಕರ ಒಂದು ಕೊರತೆ ಸಾಕಷ್ಟು ಕಾಡ್ತಾ ಇದೆ ಅಂಥೇಳಿ. ಈ ಹಿನ್ನೆಲೆಯಲ್ಲಿ ವಿಶೇಷವಾಗಿ ಅಡಿಕೆ ಬೆಳೆಯಲ್ಲಿ ಕೊಯ್ಲು ಮಾಡುವಂತಹದ್ದು ಮತ್ತು ಅಡಿಕೆಯ ಸಿಂಪರಣೆ, ಮದ್ದು ಸಿಂಪರಣೆ, ಇದರ ನಿರ್ವಹಣೆ ಮಾಡುವಂತಹದ್ದು, ಇದರಲ್ಲಿ ಕಂಪನಿಯ ಒಂದು ಪಾತ್ರ ಏನು? ಇದು ದೊಡ್ಡ ಪಾತ್ರ ಇದೆ. ಆಕ್ಚುಲಿ ಕಾರ್ಬನ್ ಫೈಬರ್ ದೋಟಿ ಬಂದು ಇದನ್ನ ಕ್ಯಾಂಕೋ ಸಂಸ್ಥೆ ಮತ್ತು ಅಡಿಕೆ ಪತ್ರಿಕೆಯವರು ಪ್ರಪ್ರಥಮವಾಗಿ ಸಿಪಿಸಿಆರ್ಐಯಲ್ಲಿ ಅದರೊಂದು ಟ್ರೈನಿಂಗ್ ಇಟ್ಟು, ವಿಟ್ಲದಲ್ಲಿ ಸಿಪಿಸಿಆರ್ ವಿಟ್ಲದಲ್ಲಿ ಒಂದು ಟ್ರೈನಿಂಗ್ ಇಟ್ಟು ಅಲ್ಲಿಗೆ ನಮ್ಮನ್ನು ಆಹ್ವಾನ ಮಾಡಿ ನಾವು ಹೋಗಿದ್ವಿ, ನೋಡಿದ್ವಿ, ಶ್ರೀ ಪಡ್ರಿಯವರು ಇದ್ರ ಬಗ್ಗೆ ಭಾಳ ಮಾತಾಡಿದರು ಮತ್ತು ಅವರು ಒಂದು ಸವಾಲನ್ನು ಹಾಕಿದ್ದೆ, ಇದನ್ನು ಯಾರೆಲ್ಲ ತಗೊಳ್ತೀರಿ, ಇದನ್ನು ಈ ಒಂದು ಕಾನ್ಸೆಪ್ಟನ್ನು ಯಾರು ಒಂದು ಎಫ್ ಪಿ ಒನಲ್ಲಿ ಆಗಲಿ ಸೊಸೈಟಿಗಳಲ್ಲಿ ಯಾರು ತಗೊಳ್ತೀರಿ, ಅಥವಾ ಟ್ರೈನಿಂಗ್ ಕೊಡ್ತಾ ಇದ್ದೀವಿ ನಾವು ಅದನ್ನು ಮುಂದುವರ್ಸ್ಕೊಂಡು ಹೋಗಿ ಅಂತ. ನಮಗೂ ಪಿಂಗಾರದವರಿಗೂ ಕಂಡದ್ದು ಅದುವೇ ಮೊದಲು, ಇದನ್ನು ಸಂಸ್ಥೆಯ ರೂಪದಲ್ಲಿ ನಡೆಸ್ಕೊಂಡು ಹೋಗಬೇಕು, ಸಂಸ್ಥೆ ಇದನ್ನು ತಗೊಳ್ಬೇಕು. ಈ ಕಾರ್ಬನ್ ಫೈಬರ್ ದೋಟಿ ಅನ್ನೋದೇ ಒಂದು 70,000 ರೂಪಾಯಿಯ ಒಂದು ವಸ್ತು, ಅದನ್ನು ಸಾಮಾನ್ಯ ಕೆಲಸಗಾರ ಒಬ್ಬ ತಗೊಂಡು ಅದನ್ನು ನಿಭಾಯಿಸ್ತೇನೆ ನಾನೇ ನಡೆಸ್ಕೊಂಡು ಹೋಗ್ತೀನಿ ಅನ್ನೋದು ಕಷ್ಟ. ಕೆಲಸ ಮಾಡ್ಬೋದು, ಅದರಲ್ಲಿ ದುಡಿಬೋದು, ಆದರೆ ಆ 80,000 ರಿಕವರಿ ಮಾಡ್ತೀನಿ ಅನ್ನೋ ಧೈರ್ಯ ಬರಬೇಕಲ್ಲ, ಅಷ್ಟು ಆರ್ಡರ್ ಸಿಗಬೇಕಲ್ಲ, ಅದು ಸುಲಭ ಇಲ್ಲ. ಹಾಗಾಗಿ ಸಂಸ್ಥೆ ಮಾಡ್ಬೋದು. ಹಾಗಾಗಿ ಈ ವಿಷಯವನ್ನು ನಾವು ಗಹನವಾಗಿ ಚರ್ಚೆ ಮಾಡಿ ನಮ್ಮ ಬೋರ್ಡ್ನಲ್ಲಿ ಪಾಸ್ ಮಾಡಿಕೊಂಡು ಬೋರ್ಡ್ನಲ್ಲಿ ಅದರ ಬಗ್ಗೆ ಚರ್ಚೆಗಳು ಬೇಕಾದಷ್ಟಾಗಿದೆ ಆಗಿ ಅದನ್ನು ಹೇಗೆ ಮಾಡ್ಬೋದು ಅನ್ನೋದನ್ನು ನಾವು ನಿರ್ಧಾರ ಮಾಡಿದ್ವಿ. ಆ ರೀತಿ ನಿಟ್ಟಿನಲ್ಲಿ ಈಗ ಕೆಲಸಗಳು ನಡೀತಾ ಇದೆ. ನಾವು ಫೆಬ್ರವರಿ ತಿಂಗಳಿನಿಂದ ಇವತ್ತಿಗ ಆಗಸ್ಟ್ ತಿಂಗಳು ಬಂತು, ಇಲ್ಲಿವರೆಗೂ ನಮ್ಮ ಒಂದು 5 ದೋಟಿ ನಿರಂತರವಾಗಿ ಕೆಲಸ ಮಾಡ್ತಾ ಇದೆ. ಯಾವ ದೊಡ್ಡ ಮಳೆ ಇದ್ದಂತಹ ಮೊನ್ನೆಯ ಜುಲೈ 1st ವೀಕು ಮತ್ತು ಈಗಿನ ಆಗಸ್ಟ್ನಲ್ಲಿ ಒಂದು 2 ದಿವಸ ಮಾತ್ರ ನಾವು ರಜೆ ಅಂತ ಮಾಡಬೇಕಾಗಿ ಬಂತು, ಯಾಕೆಂದರೆ ಮಳೆಯಿಂದ ತಲೆ ಹೊರಗೆ ಹಾಕಲಿಕ್ಕೆ ಸಾಧ್ಯ ಇಲ್ಲದ ಪರಿಸ್ಥಿತಿ ಇದ್ದ ಕಾರಣ. ಅದಲ್ಲದೇ ಇದ್ದರೆ ನಮ್ಮ ದೋಟಿ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. ನಾವು ಏನು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಅಂದರೆ, ನಾವೊಂದು 12 ರೂಪಾಯಿ ಒಂದು ಗೊನೆಗೆ ಅಡಿಕೆಯನ್ನು ತೆಗೆದುಕೊಡುವಂಥದ್ದು. ಇಲ್ಲಿ ಗೊನೆಯನ್ನು ತೆಗೆಯುವಾಗ ಒಬ್ಬ ಗೊನೆಯನ್ನು ಹಿಡಿಯುವವನು ಕೆಳಗಿರ್ತಾನೆ, ಬಲೆಯಲ್ಲಿ ಗೊನೆ ಹಿಡಿಯುವಂಥದ್ದು. ಹಾಗೆ ಮಾಡಿದಾಗ ಹೆಕ್ಕಲಿಕ್ಕೆ ಕೆಲಸ ಕಡಿಮೆ ಆಗ್ತದೆ ಮತ್ತು ಈ ಗೊನೆಗಳನ್ನು 5-5 ಗೊನೆಗಳ ಒಂದು ರಾಶಿ ಮಾಡಿಕೊಂಡು ಹೋಗುವಂಥದ್ದು. ಕೊನೆಗೆ ಆ ರಾಶಿ ಎಷ್ಟಾಗಿದೆ ಅಂತ ಗೊತ್ತಾದರೆ, ಒಂದು 25 ರಾಶಿ ಆದರೆ ನಮಗೆ ಕೂಡಲೇ ಅದು 125 ಗೊನೆ ಅದರಲ್ಲಿದೆ ಅಂತ ಲೆಕ್ಕ ಸಿಗ್ತದೆ. ಹಾಗಾಗಿ ನಾವು ಆ 125 ಗೊನೆಗೆ 12 ರೂಪಾಯಿಗೆ ರೇಟ್ ಹಾಕ್ಬೋದು ಅನ್ನೋದು ಉದ್ದೇಶ. ಇದು ನಮ್ಮ 4ನೇ ಕೊಯ್ಲು ಮತ್ತು 5ನೇ ಕೊಯ್ಲು ಯಾರು ಮಾಡಿಸಿದರೋ ಅವರಿಗೆ ನಾವು ಆ ಟೈಮ್ನಲ್ಲಿ ಫೆಬ್ರವರಿ ಮಾರ್ಚ್ನಲ್ಲಿ ಆ ಕೆಲಸ ಮಾಡಿದ್ವಿ. ನಂತರ ನಮಗೆ ಸ್ಪ್ರೇ ಕೊಡಲಿಕ್ಕೆ ಆಹ್ವಾನ ಬಂತು, ಹಾಗೆ ನಾವು ಸ್ಪ್ರೇಯನ್ನು ಕೊಟ್ವಿ. ಈಗ ನಿರಂತರವಾಗಿ ನಮ್ಮಲ್ಲಿ ಈಗ 10-12 ದೋಟಿಗಳು ಕೆಲಸ ಮಾಡ್ತಾ ಇದೆ ಈಗ ಇವತ್ತಿಗಾಗುವಾಗ. ಅಷ್ಟು ಕೆಲಸ ಮಾಡ್ತಾ ಇದ್ರು ನಮ್ಗೆ 20 ಜನ ಬೇಕು. ಆ 20 ಜನ ಇದ್ರೆ ಅಂದ್ರೆ ಒಂದು ದೋಟಿಗೆ 2 ಜನ ಬೇಕೇ ಬೇಕು. ಆ ರೂಪದಲ್ಲೇ ಕೆಲಸ ಮಾಡ್ತಾ ಇರೋದು, ಯಾಕೆಂದ್ರೆ ಒಬ್ಬನೇ ಒಂದು ದಿನ ಇಡೀ ಅದನ್ನ ಕೆಲಸ ಮಾಡ್ಲಿಕ್ಕೂ ಕಷ್ಟ ಆಗ್ತದೆ ಮತ್ತು ಅದಕ್ಕೊಬ್ಬ ಸಹಾಯಕ ಬೇಕೇ ಬೇಕಾಗ್ತದೆ. ಪೈಪ್ ಅನ್ನು ಹಿಡಿಲಿಕ್ಕೆ, ಕಂಟ್ರೋಲ್ ಮಾಡ್ಲಿಕ್ಕೆ, ಪೈಪ್ ಎಳೆದುಕೊಡ್ಲಿಕ್ಕೆ, ಇದಕ್ಕೆ ಸ್ಪ್ರೇ ಮಾಡುವಾಗ ಒಬ್ಬ ಮೇಲೆ ನೋಡ್ಕೊಂಡಿದ್ದಾಗ ಸರಿಯಾಗಿ ಅದನ್ನ ನಿಭಾಯಿಸ್ಲಿಕ್ಕೆ ಇನ್ನೊಬ್ಬ ಬೇಕಾಗುತ್ತೆ. ಹಾಗಾಗಿ ನಮ್ಮ ಪಿಂಗಾರದಲ್ಲಿ ಏನು ಮಾಡಿದ್ವಿ ಅಂದರೆ, ನಮ್ಮದೇ ಪಂಪು, ನಮ್ಮದೇ ಪೈಪು, ಪೆಟ್ರೋಲು, ಎಲ್ಲ ವ್ಯವಸ್ಥೆಯೂ ಪಿಂಗಾರದ್ದೇ, ದೋಟಿ ನಮ್ಮದೇ, ಜನ ನಮ್ಮದೇ. ರೈತನಾದವನು ಅವನ ಮನೆಯಲ್ಲಿ ಡ್ರಮ್ಮಿನಲ್ಲಿ ನೀರು ತುಂಬಿಸಿ ಮದ್ದು ರೆಡಿ ಮಾಡಿಕೊಡುವಂಥದ್ದು ಕೆಲಸ ರೈತನದ್ದು. ಬಂದಂಥ ಕೆಲಸಗಾರರಿಗೆ ಊಟ ತಿಂಡಿ ಅವ್ರ ವ್ಯವಸ್ಥೆಯನ್ನು ಅವ್ರು ಮಾಡಬೇಕು. ಅದಷ್ಟು ಬಿಟ್ಟರೆ ಬೇರೇನು ಅವ್ರು ಮಾಡಬೇಕಾಗಿಲ್ಲ. ಎಲ್ಲ ಸ್ಪ್ರೇಯನ್ನು ನಮ್ಮ ಹುಡುಗರು ಮುಗಿಸಿ ಕೊಡ್ತಾರೆ. ಮರಕ್ಕೆ 8 ರೂಪಾಯಿಗೆ ಚಾರ್ಜ್. ಇಲ್ಲಿ ಪುನಃ ಹಲವಾರು ಪ್ರಶ್ನೆ ಇರೋದು, ಈ ಎಣಿಸುವುದು ಯಾರು, ಎಣಿಸುವುದು ಹೇಗೆ ಅನ್ನೋದು. ನಿಜ ಹೇಳಬೇಕು ಅಂತಂದರೆ, ಹಲವು ರೈತರಿಗೆ ಅವರಲ್ಲಿ ತೋಟದಲ್ಲಿ ಎಷ್ಟು ಮರ ಇದೆ ಅಂತಲೇ ಅವರಿಗೆ ಲೆಕ್ಕ ಗೊತ್ತಿಲ್ಲ. ಅವರಿಗೆ ಲೆಕ್ಕ ಗೊತ್ತಿರಬೇಕು, ನಾನು ಇದರಲ್ಲಿ ನಿರೀಕ್ಷೆಯೂ ಅಲ್ಲ. ನಮ್ಮವರೇ ಲೆಕ್ಕ ಮಾಡ್ತಾರೆ, ಲೆಕ್ಕ ಮಾಡಿ ಲೆಕ್ಕ ಹೇಳ್ತಾರೆ. ಅಂದ್ರೆ ಒಂದು ಸಲ ಲೆಕ್ಕ ಮಾಡಿದ್ರೆ ಸಾಕು, ಪ್ರತಿ ಸಲ ಲೆಕ್ಕ ಮಾಡಬೇಕಾಗಿಲ್ಲ. ಹಾಗಾಗಿ ನಮ್ಮ ಹತ್ರ ಒಂದು ಸಲ ಲೆಕ್ಕ ಮಾಡಿ ಡಾಟಾ ಕಲೆಕ್ಟ್ ಮಾಡಿಕೊಂಡ್ರೆ ನಾವು ಪ್ರತಿ ಸಲ ಅದೇ ರೇಟಿಗೆ ನಾವು ಮುಂದುವರಿಸ್ಕೊಂಡು ಹೋಗ್ಬೋದು. ಹಾಗಾಗಿ ನಾವು ಮರಕ್ಕೆ 8 ರೂಪಾಯಿಗೆ ಸ್ಪ್ರೇ ಮಾಡ್ತಾ ಇದ್ವಿ. ಮತ್ತೆ ಪುನಃ ಅಲ್ಲಿ ಈ ಮರಕ್ಕೆ ಒಂದು ರೇಟ್ ಫಿಕ್ಸ್ ಮಾಡ್ಲಿಕ್ಕೆ ಕಾರಣವೂ ಹಾಗೆ, ಎಲ್ಲ ಊರಲ್ಲಿ ಇರುವಂತದ್ದು ಬ್ಯಾರಲ್ ಲೆಕ್ಕದಲ್ಲಿ ಇದೆ. ನಾವು ಮರದ ಲೆಕ್ಕಲ್ಲೇ ಮಾಡ್ಲಿಕ್ಕೆ ಕಾರಣವೂ ಇದೆ, ಯಾಕೆಂದ್ರೆ ಬ್ಯಾರಲ್ ಲೆಕ್ಕಲ್ಲಿ ಮಾಡುವಾಗ ಅದರಲ್ಲಿ ಮದ್ದು ಪೋಲ್ ಆಗುವಂಥದ್ದು ಜಾಸ್ತಿ ಇರ್ತದೆ. ಅದು ಕಡಿಮೆ ಮದ್ದು ಮುಗಿಬೇಕು, ಅದು ಜಾಸ್ತಿ ಮುಗಿಲಿಬಾರ್ದು. ಹಾಗಾಗಿ ನಾವು ಫೈನ್ ಸ್ಪ್ರೇಯನ್ನೇ ಕೊಡ್ತಾ ಇದ್ವಿ, ಜೆಟ್ ಸ್ಪ್ರೇ ಅಲ್ಲ. ಜೆಟ್ ಸ್ಪ್ರೇ ಅಂದರೆ ಕಾರ್ ತೊಳೆದ ಹಾಗೆ ತೋರದಲ್ಲಿ ಇಡೀ ಗೊನೆಯನ್ನು ಒದ್ದೆ ಮಾಡುವುದಲ್ಲ, ತೊಳೆಯುವುದು ಅಲ್ಲ, ಮುಳುಗಿಸುವುದು, ಆ ರೀತಿಯಲ್ಲಿ ಆಗ್ತದೆ. ಆ ರೀತಿ ಮಾಡುವುದಲ್ಲ, ನಾವು ಫೈನ್ ಸ್ಪ್ರೇ ಕೊಡ್ತಾ ಗುಣಮಟ್ಟವನ್ನು ಕಾಪಾಡ್ತೇವೆ. ಹಾಗಾಗಿ ಆಗ ಮದ್ದು ಮುಗಿಯುವುದು ಕಡಿಮೆ, ಬ್ಯಾರಲ್ ಕಡಿಮೆ ಮುಗಿತದೆ. ನಮ್ಮ ಕೆಲಸಗಾರರಿಗೂ ಅವರಿಗೆ ಒಂದು ನಿಗದಿತ ಸಂಬಳ ಅಲ್ಲದೆ ಅವರಿಗೆ ಮರಕ್ಕೆ ಸ್ಪ್ರೇ ಮಾಡಿದ್ದಕ್ಕೆ ಇನ್ಸೆಂಟಿವ್ ಅಂತಲೂ ಕೊಡ್ತಾ ಇದ್ದೀವಿ. ಹಾಗೆ ಕೊಡುವ ಕಾರಣ ಅವರು ಮುತುವರ್ಜಿ ವಹಿಸಿ ಕೆಲಸ ಮಾಡ್ತಾರೆ ಅನ್ನೋದು ಉದ್ದೇಶ. ಹಾಗೆ ಇದು ತಕ್ಕ ಮಟ್ಟಿಗೆ ಚೆನ್ನಾಗಿ ನಡೀತಾ ಇದೆ. ಆ ರೈತರ ಜವಾಬ್ದಾರಿಯ ಬಗ್ಗೆ ನೀವು ಹೇಳಿದ, ಅವರು ಬುಕ್ ಮಾಡೋದು ಹೇಗೆ ಇದನ್ನು? ಫೋನ್ ಮೂಲಕ ಬುಕ್ ಮಾಡಿದ್ರೆ ಸಾಕು, ಬೇರೆ ಏನಿಲ್ಲ. ಆದರೆ ಅಡ್ವಾನ್ಸ್ ಆಗಿ ಬುಕ್ ಮಾಡಬೇಕು, ನಾಳೆ ಬೇಕಾದ್ದನ್ನು ಇವತ್ತು ಫೋನ್ ಮಾಡಿ ನಾಳೆ ಬರಬೇಕು ಅಂತ ಹೇಳಿದ್ರೆ ಸಾಧ್ಯವೇ ಇಲ್ಲ. ನಮ್ಮಲ್ಲಿ ಅದರ ಬುಕ್ಕಿಂಗ್ ತಗೊಳ್ಳುವಂಥ ಮ್ಯಾನೇಜರೇ ಇದ್ದಾರೆ, ಸೊ ಅವರು ಬುಕ್ಕಿಂಗ್ ತಗೊಳ್ತಾರೆ. ಆವಾಗಲೇ ಅವರು ಸಾಮಾನ್ಯ ಯಾವ ದಿವಸಕ್ಕೆ ಬರ್ಬೋದಷ್ಟೇ ಅನ್ನೋದನ್ನು ಹೇಳ್ತಾರೆ ಬೇಕಾದ್ರೆ. ಅಲ್ಲ, ನಿಮಗೆ ಈಗ ನೆಕ್ಸ್ಟ್ ನಿಮ್ಮ ಮಾರ್ಚ್ನಲ್ಲಿ ಬೇಕಾದಂಥ ಸ್ಪ್ರೇನ್ ಈಗಲೇ ಬೇಕಾದ್ರೂ ಬುಕ್ ಮಾಡ್ಬೋದು, ಅಥವಾ ಕೊಯ್ಲನ್ನು ಈಗಲೇ ಬುಕ್ ಮಾಡಿಡ್ಬೋದು. ಯಾವಾಗ ಬೇಕಾದ್ರೂ ನೀವು ಬುಕ್ ಮಾಡಿಡ್ಬೋದು. ಬುಕ್ ಮಾಡಿಟ್ಟು ನಮಗೆ ಇಂಥ ದಿವಸ ಇಂಥ ತಾರೀಕಿನಿಗೆ ಅಂದಾಜಿಗೆ ಬಂದರೆ ಒಳ್ಳೆಯದು ಅನ್ನೋದನ್ನು ಬೇಕಾದ್ರೆ ನಿಮ್ಮ ಒಂದು ಅಪೇಕ್ಷೆಯನ್ನು ಕೂಡ ವ್ಯಕ್ತಪಡಿಸ್ಬೋದು. ಅದೇ ರೀತಿ ನಾವೀಗ ಸ್ಪ್ರೇ ಮಾಡಿದವರಿಗೆ ಕೂಡ ನಾವು ವಾಟ್ಸಪ್ ಮೂಲಕ ಪ್ರಶ್ನಾವಳಿಗಳನ್ನು ವಾಪಸ್ ಕಳಿಸಿ ಅವರಿಗೆ ನಿಮಗೆ ಯಾವ ರೀತಿ ತೃಪ್ತಿದಾಯಕ ಕೆಲಸ ಆಗಿದೆಯೋ ಇಲ್ಲೋ ಅನ್ನೋದನ್ನು ನಾವು ಫೀಡ್ಬ್ಯಾಕನ್ನು ಕೂಡ ತಗೊಳ್ತಾ ಇದ್ವಿ. ಅದನ್ನು ಕೂಡ ನಾವು ಇನ್ನು ಮೇಂಟೈನ್ ಮಾಡಲಿಕ್ಕಿದೆ. ಕಳೆದ ಒಂದು ವರ್ಷದ ಅನುಭವದಲ್ಲಿ ಹೇಳಿ, ಕಾರ್ಬನ್ ಫೈಬರ್ ದೋಟಿಯ ಮೂಲಕ ಸ್ಪ್ರೇ ಮಾಡುವಂತಹದ್ದು ಮತ್ತು ಕೊಯ್ಲು ಮಾಡುವಂತಹದ್ದು ಎಷ್ಟರ ಮಟ್ಟಿಗೆ ನಿಮಗೆ ಅನುಕೂಲಕರ ಅಂತ ಕಂಡಿದೆ? ತುಂಬಾ ಅನುಕೂಲಕರ, ಯಾಕೆಂದ್ರೆ ಮರ ಹತ್ತಬೇಕಾಗಿಲ್ಲ, ಹಾಗಾಗಿ ಮರ ಹತ್ತಿ ಬೀಳುವಂತ ಒಂದು ಪ್ರಮೇಯವೇ ಬರುವುದಿಲ್ಲ. ಇದು ನೆಲದಿಂದಲೇ ಬಿಡುವಂಥದ್ದು. ನಮ್ಮ ಕೆಲಸಗಾರರು ನೆಲದಿಂದಲೇ ನಿಂತು ಎತ್ತರದಲ್ಲಿ ಇರುವಂತಹ ಗೊನೆಯನ್ನು ಕೊಯ್ತಾರೆ ಅಥವಾ ಸ್ಪ್ರೇಯನ್ನು ಮಾಡ್ತಾರೆ. ಎರಡನೇ ಮುಖ್ಯ ಅಡ್ವಾಂಟೇಜ್ ಏನಂದ್ರೆ, ಮರ ಹತ್ತಿ ಬಿಡುವಂಥವ್ರಿಗೆ ಎಲ್ರಿಗೂ ಮರ ಜಾರಲೇಬಾರದು. ಅಂದರೆ ಮಳೆ ನಿಂತು ಸುಮಾರು ಒಂದು ಗಂಟೆ ಆದರೂ ಕಾಯಲೇಬೇಕಾಗುತ್ತೆ. ನಮ್ಗೆ ಹಾಗಲ್ಲ, ಮಳೆ ನಿಂತು 5 ನಿಮಿಷದಲ್ಲಿ ನಾವು ಪ್ರಾರಂಭ ಮಾಡಲಿಕ್ಕಾಗ್ತದೆ. ಸಣ್ಣ ಸಣ್ಣ ಹನಿ ಇದ್ದಾಗಲೂ ಮದ್ದು ಬೆಳಿಗ್ಗಾಗ್ತದೆ. ಯಾಕೆಂದರೆ ಸಣ್ಣ ಹನಿ ಇದ್ದಾಗ ಹನಿಯು ಸೋಗೆ ಮೇಲೆ ಮಾತ್ರ ಬೀಳ್ತದೆ ಅಷ್ಟೇ ಹೊರತು ಗೊನೆ ಮೇಲೆ ಬೀಳುವುದಿಲ್ಲ. ಅದು ಕಾಂಡದಲ್ಲಿಯೇ ಹರಿದು ಕೆಳಗೆ ಬರ್ತದೆ ಅಷ್ಟೇ ಹೊರತು ಅದು ಗೊನೆಗೆ ಹೋಗುವುದಿಲ್ಲ. ಹಾಗೆ ಗೊನೆ ಒದ್ದೆ ಆಗೋದಿಲ್ಲ ಮತ್ತೆ ಪುನಃ. ಹಾಗೆ ಸಣ್ಣ ಹನಿ ಇದ್ದಾಗಲೂ ಬಿಡಲಿಕ್ಕಾಗ್ತದೆ. ಹಾಗಾಗಿ ನಮಗೆ ನಿರಂತರ ಕೆಲಸ ಮಾಡಲಿಕ್ಕಾಗ್ತದೆ. ಒಂದು ದಿವಸದಲ್ಲಿ ಇರುವಂತಹ ಒಂದು ಏನು ಅಪೇಕ್ಷೆ ಇದೆಯೋ ಅಷ್ಟನ್ನು ಪೂರೈಸಿಕೊಂಡು ನಾವು ಹೋಗ್ಲಿಕ್ಕಾಗ್ತದೆ. ಇದರಿಂದಾಗಿ ನಾವು ತುಂಬ ಜಾಗವನ್ನು ಕವರ್ ಮಾಡಿದ್ವಿ. ನಾವು ಹೆಚ್ಚು ಕಮ್ಮಿ ಒಂದು 100 ತೋಟಗಳಿಗಿಂತ ಜಾಸ್ತಿ ನಮ್ಮಲ್ಲಿ ಈಗಾಗಲೇ ನಾವು ಕವರ್ ಮಾಡಿ ಆಗಿದೆ. ಬೇಡಿಕೆಗೂ ಅಷ್ಟೇ ಜಾಸ್ತಿ ಇದೆ. ಯಾಕೆಂದರೆ ಈ ಪ್ರತಿದಿನ ಈಗಲೂ ಫೋನ್ ಬರ್ತಾ ಇದೆ, ಎಲ್ಲಿವರೆಗೆ ಅಂದರೆ ಆಗಸ್ಟ್ ತಿಂಗಳು ಬಂತು, ಈಗಲೂ ಒಂದು ಸ್ಪ್ರೇಯೂ ಆಗಿಲ್ಲ ನನ್ನಲ್ಲಿಗೆ ಬಂದು ಬಿಟ್ಟುಕೊಂಡು ಬರ್ಬೋದಾ ಅಂತ ಅನ್ನೋದನ್ನು ಕೇಳ್ತಾರೆ. ಈಗ ಬಿಟ್ಕೊಳ್ಳಿಕ್ಕೆ ಸ್ವಲ್ಪ ಕಷ್ಟ, ಯಾಕೆಂದರೆ 2ನೇ ಸ್ಪ್ರೇಯ 3ನೇ ಸ್ಪ್ರೇಯ ಕ್ಯೂ ಇರ್ತದೆ. ಹೌದು, ಆ ಕ್ಯೂ ಮಧ್ಯದಲ್ಲಿ ಈ 1ನೇ ಸ್ಪ್ರೇಯನ್ನು ಪುನಃ ಏನೋ ಅಡ್ಜಸ್ಟ್ಮೆಂಟ್ ಸಾಧ್ಯ ಇದ್ದರೆ ಮಾಡ್ತೇವೆ, ಇಲ್ಲ ಅಂತ ಹೇಳೋದಲ್ಲ. ಆದರೆ ಅದು ಮಾಡಿಯೇ ಮಾಡ್ತೇವೆ ಅನ್ನೋದು ಸಾಧ್ಯ ಇಲ್ಲ. ಆ ಕ್ಯೂ ಅನ್ನೋದನ್ನು ನಾವು ಮೇಂಟೈನ್ ಮಾಡಲೇಬೇಕು. ನಾವು ನಿಗದಿತ ದಿನಾಂಕಕ್ಕೆ ನಾವು ತಲುಪಲೇಬೇಕು. ನಮ್ಮ ಕಂಪನಿಯ ಈ ರೀತಿ ಫೈಬರ್ ಕಾರ್ಬನ್ ಫೈಬರ್ ದೋಟಿಯಲ್ಲಿ ಈ ರೀತಿ ಸಂಘಟಿತ ಮಾಡುವಂಥ ಉದ್ದೇಶವೇ ರೈತನಿಗೆ ಯಾವ ತಲೆನೋವು ಇರಬಾರ್ದು ಅಂತ. ಇಲ್ಲದಿದ್ದರೆ ಮರ ಹತ್ತುವನಿಗೆ ಫೋನ್ ಮಾಡಿದರೆ ಅವನು ಫೋನ್ ತೆಗೆಯುವುದಿಲ್ಲ, ಅವನು ಬರುವುದಿಲ್ಲ, ಅವನು ಎಲ್ಲಿದ್ದಾನೆ, ಸಮಯಕ್ಕೆ ಸರಿಯಾಗಿ ಸಿಗುವುದಿಲ್ಲ ಅನ್ನುವಂಥ ಕಂಪ್ಲೇಂಟ್ಗಳು ಜಾಸ್ತಿ ಇದೆ. ಇದಾಗಬಾರ್ದು. ನಮ್ಮದು ನಿಯಮಿತವಾಗಿ ಅಲ್ಲಿ ಕ್ಲುಪ್ತವಾದ ಸಮಯಕ್ಕೆ ಅಲ್ಲಿ ಹೋಗಬೇಕು, ಕೆಲಸ ಮಾಡಬೇಕು ಅನ್ನೋದೇ ಉದ್ದೇಶ. ಆಮೇಲೆ ಈಗ ಮಂಗಳ ಆಗ್ಬೋದು, ಮೋಹಿತ್ ನಾರ್ಗಾರ ಆಗ್ಬೋದು, ಇಂಥ ಒಂದು ತಳಿಗಳು ಸಾಮಾನ್ಯ ಮಧ್ಯಮ ಗಾತ್ರದ ಅಡಿಕೆ ಗಿಡಗಳು, ಅವುಗಳಿಗೆ ಹೋಲಿಸಿ ನೋಡಿದರೆ ಬಹುಶಃ ಸಾಂಪ್ರದಾಯಿಕ ತಳಿಗಳನ್ನು ನೋಡಿದಾಗ ಬಹಳ 50-60 ಫೀಟ್ ಎತ್ತರದವರೆಗೆ ಹೋಗುವಂಥ ಮರಗಳು ಇರ್ತವೆ. ಅದೊಂದು ಸವಾಲಾಗುವುದಿಲ್ವಾ? ಇಲ್ಲ, ಕಾರ್ಬನ್ ಫೈಬರ್ ದೊಟ್ಟಿಯಲ್ಲಿ ಅದು ಸವಾಲಲ್ಲ. ಅದು ಪ್ರಾರಂಭದಲ್ಲಿ ಕೆಲಸಗಾರನಿಗೆ ಸವಾಲು, ಅದು 1-2 ದಿವಸ ಅಥವಾ 1 ವಾರ. ಆದರೆ ಒಮ್ಮೆ ಅದನ್ನು ಸರಿಯಾಗಿ ಬ್ಯಾಲೆನ್ಸಿಂಗ್ ಬಂದರೆ ಅದೊಂದು ರೀತಿ ಸೈಕಲ್ ಬಿಟ್ಟಾಗೆ. ಸೈಕಲ್ ಬಿಡುವಾಗ ನಾವು ಬೀಳ್ತೇವೆ, ಆದರೆ ಸೈಕಲ್ ಬಿಡ್ಲಿಕ್ಕೆ ಸರಿಯಾಗಿ ಕಲ್ತ ಮತ್ತೆ ಅವು ಬೀಳ್ಬೇಕು ಅಂದ್ರೂ ಬೀಳ್ಲಿಕ್ಕೆ ಕಷ್ಟ. ಅದೇ ರೀತಿ ಕಾರ್ಬನ್ ಫೈಬರ್ ದೋಟಿಯಲ್ಲಿ ಒಮ್ಮೆ ಸರಿಯಾದ ಅಭ್ಯಾಸ ಆದರೆ ಅವನು ಎಷ್ಟು ಎತ್ತರದಕ್ಕೂ ಗೊನೆ ತೆಗಿಲಿಕ್ಕೂ ಗೊನೆಯ ಹಾಕುವ ಕ್ರಮ ಇದೆ. ಆ ಹಣ್ಣು ಗೊನೆಯನ್ನು ಮಾತ್ರ ತೆಗಿಲಿಕ್ಕೆ ಸಾಧ್ಯ ಆಗ್ತದೆ. ನಾವು 70-80 ಫೀಟ್ ಅಡಿಯ ಎತ್ತರದ ಮರಗಳಿಂದ ನಾವು ಗೊನೆ ಕೊಯ್ಲನ್ನು ಮಾಡಿದ್ದೇವೆ, ಸ್ಪ್ರೇಯನ್ನು ಮಾಡಿಸಿದ್ದೇವೆ. ಹಾಗಾಗಿ ಅದು ಯಾವುದು ದೊಡ್ಡ ಸಮಸ್ಯೆ ಅಲ್ಲ. ಮತ್ತೆ ಒಂದು ಅಲ್ಲಿ ಸಮಸ್ಯೆ ಬರುವುದು ಯಾವುದು ಅಂದ್ರೆ, ಒಂದು ಮರ 80 ಫೀಟ್, ಅದರ ಅಡಿಯಲ್ಲಿ 40 ಫೀಟ್ ಇದ್ದು ಅದರ ಮತ್ತೆ ಪುನಃ ಒಂದು 60 ಫೀಟ್ ಇದ್ದು, ಹೀಗೆ ಆ ತರಾವಳಿ ಎತ್ತರ ಇರುವ ತೋಟದಲ್ಲಿ ನಿಜವಾಗಿಯೂ ಸ್ವಲ್ಪ ಕೆಲಸ ಕಷ್ಟ. ಯಾಕೆಂದ್ರೆ ಅದು ಒಮ್ಮೆ ಏರಿಸಬೇಕು, ಒಮ್ಮೆ ಇಳಿಸಬೇಕು, ಒಮ್ಮೆ ಏರಿಸಬೇಕು, ಒಮ್ಮೆ ಇಳಿಸಬೇಕು, ಇದು ಕಷ್ಟ. ಸಾಮಾನ್ಯ ಎಲ್ಲವೂ 70-80 ಫೀಟ್, ಒಂದು 10 ಫೀಟ್ ಮೇಲೆ ಕೆಳಗೆ ಅದು ತೊಂದರೆ ಇಲ್ಲ. ಕೆಲವು ಬರೀ 40 ಫೀಟ್, ಅದ್ರ ಜೊತೆಯಲ್ಲಿ ಒಂದು 30 ಫೀಟ್ ಇದ್ದು, ಅದು ತೊಂದರೆ ಇಲ್ಲ. ಈ ತೀರ ವ್ಯತ್ಯಾಸ ಇರುವಂತಂದ್ರೆ ತುಂಬಾ ಎಡೆಗಿಡಗಳನ್ನು ನಟ್ಟಿರುವಂತ ತೋಟಗಳಲ್ಲಿ ಸ್ವಲ್ಪ ಕಷ್ಟ ಆಗ್ತದೆ. ನಾನು ಕಷ್ಟವೇ ಆಗುದಿಲ್ಲ ಅಂತ ಹೇಳುದಿಲ್ಲ, ಆದ್ರೆ ನಿಭಾಯಿಸಲಿಕ್ಕೆ ಖಂಡಿತ ಸಾಧ್ಯ ಇದೆ. ಮುಂದಿನ ಒಂದು ಯೋಜನೆಗಳ ಬಗ್ಗೆ ಹೇಳಿ. ಮುಂದಿನ ಯೋಜನೆ ತುಂಬಾ ದೊಡ್ಡದಾಗಿ ಹಾಕ್ತಾ ಇದೀವಿ. ಯಾಕೆಂದ್ರೆ ನಾವು ಕಾಳು ಮೆಣಸನ್ನ ಖರೀದಿ ಮಾಡಬೇಕು, ಕೊಬ್ಬರಿ ಖರೀದಿ ಮಾಡಬೇಕು. ಇಲ್ಲ, ಕಾಳು ಮೆಣಸಿದ ಯೋಚನೆ ಮಾಡಿಲ್ಲ, ಕೊಬ್ಬರಿ ಇದು ಮಾಡ್ತಾ ಇದೀವಿ. ಇಲ್ಲ ಅಂತಲ್ಲ, ಯಾಕೆಂದ್ರೆ ಈಗ ನಮ್ಮ ಸ್ವಂತ ಜಾಗಕ್ಕೆ ಹೋಗಬೇಕಾಗಿದೆ. ಈಗ PMFME ಸ್ಕೀಮ್ ಅಂತ ಬಂದಿದೆ, AF ಸ್ಕೀಮ್ ಅಂತ ಬಂದಿದೆ, ಅದೇ ರೀತಿ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅವರು ಇದ್ದಾರೆ, ನಬಾರ್ಡ್ ಇದೆ. ಹೀಗೆ ಈಗ ಪ್ರಧಾನ ಮಂತ್ರಿಗಳ ಯೋಜನೆಗಳಿಂದಾಗಿ ಮುಖ್ಯವಾಗಿ ಈ ಸಂಸ್ಕರಣಾ ಘಟಕಗಳಿಗೆ ಉತ್ತೇಜನ ಕೊಡ್ತಾ ಇದ್ದಾರೆ. ಸಂಸ್ಕರಣಾ ಘಟಕಗಳಿಗೆ PMFME ಸ್ಕೀಮ್ ಅಂತ ಬಂದಿದೆ. ಆ ಸ್ಕೀಮ್ಗಳಿಗೆ ಎಲ್ಲದಕ್ಕೂ ಒಂದು ಮುಖ್ಯವಾಗಿ ಬೇಕಾದ ಏನಂದ್ರೆ ಸ್ವಂತ ಜಾಗದಲ್ಲಿ ಮಾಡಬೇಕು. ಇದು ಬಾಡಿಗೆ ಜಾಗದಲ್ಲೇ ಮಾಡಿಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ಈಗಾಗಲೇ ನಮ್ಮ ಹತ್ರ 2000 ಸ್ಕ್ವೇರ್ ಫೀಟ್ ಇಂದ ಮೇಲಿನ ಬಾಡಿಗೆ ಜಾಗವನ್ನು ಇದೆ, ಆದರೆ ಸ್ವಂತ ಜಾಗಕ್ಕೆ ಶಿಫ್ಟ್ ಆಗಬೇಕಾಗಿದೆ. ಹಾಗಾಗಿ ಒಂದು ಸ್ವಂತ ಜಾಗವನ್ನು ಖರೀದಿ ಮಾಡ್ತಾ ಇದ್ವಿ. ಸ್ವಂತ ಜಾಗ ಖರೀದಿ ಮಾಡಿದ್ಮೇಲೆ ನಮ್ಮ ಪ್ರಾಜೆಕ್ಟ್ಗಳೆಲ್ಲ ದೊಡ್ಡ ದೊಡ್ಡದೇ ಆಗ್ತಾ ಇದೆ. ನಾವು ಹೆಚ್ಚು ಕಮ್ಮಿ ಒಂದು 6-7 ಕೋಟಿ ರೂಪಾಯಿಯ ಒಂದು ಯೋಜನೆಗಳನ್ನು ಹಾಕ್ಕೊಂಡಿದ್ದೀವಿ. ಈಗ ಎಷ್ಟರ ಮಟ್ಟಿಗೆ ಆಗ್ತದೆ ಅನ್ನೋದಕ್ಕೆ ಸ್ವಲ್ಪ ಸಮಯ ಬೇಕು. ಯಾಕೆಂದರೆ ಈಗಲೇ ಎಲ್ಲ, ಯಾಕೆಂದರೆ ನಾವು ಅಪ್ಲಿಕೇಶನ್ ಹಾಕಿದ್ದೀವಿ ಅಷ್ಟೇ, ಅದೆಲ್ಲ ಸ್ಯಾಂಕ್ಷನ್ ಆಗಿ ಬಂದು ಆ ಕಾರ್ಯಾರಂಭ ಆಗಿ ಕಾರ್ಯ ಮುಗಿಸುವ ಸಮಯ ಇನ್ನೂ 1 ವರ್ಷ ಆದರೂ ಹೋಗ್ಬೋದು. ಅಷ್ಟೊತ್ತಿಗೆ ಎಲ್ಲ ಯಾವ ರೀತಿ ನಡೀತದೆ ನೋಡಬೇಕು. ಮುಖ್ಯವಾಗಿ ಉದ್ದೇಶ ಏನು ಅಂತಂದರೆ, ನಾನು ಅದನ್ನು ಇಲ್ಲಿಯೇ ಹೇಳೋದಿಲ್ಲ, ಆದರೆ ಏನು ಅಂತಂದರೆ, ಅಡಿಕೆಯನ್ನು ಹೆಚ್ಚಿನ ಸಮಯಕ್ಕೆ ಶೇಖರಣೆ ಮಾಡಿಡಬೇಕು. ಶೇಖರಣೆ ಮಾಡಿಡುವಾಗ ಅದರಲ್ಲಿ ಕ್ರಿಮಿನಾಶಕವಾದನ್ನು ಉಪಯೋಗಿಸದೆ ಮಾಡಬೇಕು. ಅದನ್ನು ಮಾಡದೇ ಇರಬೇಕಾದ್ರೆ ಯಾವ ರೀತಿ ಕ್ರಮ ತಗೊಳ್ಬೇಕು ಅನ್ನೋದನ್ನು ಒಂದು ರೀತಿಯ ಒಂದು R&Dಯನ್ನು ನಾವು ಮಾಡಿದ್ದೇವೆ. ಅದನ್ನು ಅನುಷ್ಠಾನಗೊಳಿಸಬೇಕಾಗಿದೆ. ಅದು ಸಕ್ಸಸ್ ಆದರೆ ನಾವು ಅದನ್ನು ಪ್ರಚಾರ ಕೊಡಲಿಕ್ಕಿದ್ದೇವೆ. ಇನ್ನೊಂದು ವಿಚಾರ, ಈಗ ಸಾಮಾನ್ಯವಾಗಿ ಹೇಳುವಂಥದ್ದು, ನಾವು ಒಂದು ಸಾರಿ ಮಾರುಕಟ್ಟೆಗೆ ತಗೊಂಡು ಹೋಗಿ ಅಂಗಡಿಗೆ ಮಾಲನ್ನು ಮಾರಿದ ನಂತರ ಅದು ಮುಂದೆ ಏನಾಗ್ತದೆ ಅಂತ ನಾವು ಯೋಚನೆ ಮಾಡೋದಿಲ್ಲ. ನಮಗೆ ನಮ್ಮ ದುಡ್ಡು ಬಂತು, ಮುಗೀತು ಅಂತ. ಕಂಪನಿ ಅದನ್ನು ಏನು ಮಾಡ್ತದೆ, ಖರೀದಿ ಮಾಡ್ತದೆ ಸರಿ? ಯಾವುದಾ ಈಗ ಕೃಷಿ ಉತ್ಪನ್ನವನ್ನು ನೀವು ಖರೀದಿ ಮಾಡ್ತೀರಿ, ಅಡಿಕೆ ಆಗ್ಬೋದು, ಕಾಳುಮೆಣಸು ಆಗ್ಬೋದು, ಕೊಬ್ಬರಿ ಆಗ್ಬೋದು, ಮುಂದೆ ಏನು ಅದನ್ನು ಎಲ್ಲಿ ಕಳಿಸ್ತೀರಿ? ಅಲ್ಲ, ಅದನ್ನು ನಾವು ಸಂಸ್ಕರಣೆ ಮಾಡಿ ಮಾರುಕಟ್ಟೆ ಮಾಡಬೇಕು. ಈ ಮಾರುಕಟ್ಟೆ ಅನ್ನೋದು ಒಂದು ಬೇರೆಯೇ ಒಂದು ಸಬ್ಜೆಕ್ಟ್. ಅದು ಖರೀದಿಸಬಹುದು, ಮುಖ್ಯವಾಗಿ ರೈತನಾದವನು ಬೆಳಿಬಹುದು. ಅದೇ ರೀತಿ ರೈತ ಉತ್ಪಾದಕ ಸಂಸ್ಥೆಯಲ್ಲಿ ಕೂಡ ನಾವು ಕೃಷಿಕರಾಗಿದ್ದುಕೊಂಡು ನಾವು ನಮ್ಮಷ್ಟಕ್ಕೆ ಮಾಡಿದಂಥ ಈ ಸಂಸ್ಥೆಯಲ್ಲಿ ನಮಗೆ ಅದನ್ನು ಸಂಸ್ಕರಣೆ ಮಾಡುವಲ್ಲಿವರೆಗೆ ಗೊತ್ತಿದೆ. ಆದರೆ ಮಾರುಕಟ್ಟೆ ಚಾಕಿಚಕ್ಯತೆ ನಿಜವಾಗಿ ನಾವು ರೈತರಾದಂಥ FPOಗಳಿಗೆ ಇಲ್ಲ. ಇದು ನಿಜವಾದ ಕಷ್ಟದ ಕೆಲಸ. ಆದರೆ ತೋಟಗಾರಿಕಾ ಇಲಾಖೆ ಇರ್ಬೋದು, ನಬಾರ್ಡ್ ಇರ್ಬೋದು, ಅವರು ಕೂಡ ಸ್ವಲ್ಪ ಮಟ್ಟಿಗೆ ಕೈ ಜೋಡಿಸ್ತಾ ಇದ್ದಾರೆ, ಕೈ ಹಿಡಿತಾ ಇದ್ದಾರೆ, ಎಲ್ಲೆಲ್ಲಿ ನಿಮಗೆ ಮಾರುಕಟ್ಟೆ ಇದೆ ಅನ್ನೋದನ್ನು ತೋರಿಸಿಕೊಡ್ತಾ ಇದ್ದಾರೆ. ಅಂಥ ವ್ಯಕ್ತಿಗಳಿಗೆ ನಮ್ಮನ್ನು ಕನೆಕ್ಟ್ ಮಾಡಿಕೊಡ್ತಾ ಇದ್ದಾರೆ. ಅದು ಕನೆಕ್ಟ್ ಮಾತ್ರ ಮಾಡೋದು, ಅದನ್ನು ಮುಂದುವರಿಸಿಕೊಂಡು ಹೋಗೋ ಜವಾಬ್ದಾರಿ ಪುನಃ ನಮ್ಮದೇ. ಆದರೆ ಅಷ್ಟಾದರೂ ಮಾಡ್ತಾ ಇದ್ದಾರೆ, ನಾನು ಅದನ್ನು ಇಲ್ಲಿ ತುಂಬ ಸಂತೋಷದಿಂದ ಹೇಳ್ತಾ ಇರುವಂಥದ್ದು. ಯಾಕೆಂದರೆ ಅದನ್ನು ಮಾಡದೇ ಇದ್ದರೆ ಈಗ ಕಂಪನಿಗಳಲ್ಲಿ ಅದನ್ನು ನಡೆಸ್ಕೊಂಡು ಹೋಗೋದು ತುಂಬ ಕಷ್ಟ. ಹಲವಾರು FPOಗಳು ಈಗ ನಮ್ಮ ಕರ್ನಾಟಕದಲ್ಲಿ ಹಲವಾರು FPOಗಳು ಕೆಲಸ ಮಾಡದೆ ಈಗಾಗಲೇ ಅದು ಅವಸಾನ ಸ್ಥಿತಿಗೆ ಬಂದದ್ದು ಇದೆ ನಿದರ್ಶನ. ಅದು ಬಂದದ್ದೇ ಇದರಿಂದಾಗಿ. ಯಾಕೆಂದರೆ ಒಳಸುರುಳಿಗಳನ್ನು ತಂದುಕೊಡುವಂಥ ಮಾತ್ರ ಮಾಡ್ತಾ ಇದ್ದರೆ ಕಂಪನಿ ನಿಜವಾಗಿ ಬೆಳವಣಿಗೆ ಆಗೋದಿಲ್ಲ. ಅವರು ಮೌಲ್ಯವರ್ಧನೆ ಮಾಡಿ, ಸಂಸ್ಕರಣೆ ಮಾಡಿ, ಮೌಲ್ಯವರ್ಧನೆ ಮಾಡಿ ಮಾರುಕಟ್ಟೆ ಮಾಡಿದರೆ ಮಾತ್ರ ಅದು ಸಕ್ಸಸ್ ಆಗೋದು. ಆ ಮಾರುಕಟ್ಟೆ ಮಾಡೋದು ನಿಜವಾಗಿ ಸುಲಭದ ಕೆಲಸ ಅಲ್ಲವೇ ಅಲ್ಲ. ಬಹಳ ಸಂತೋಷ ರಾಮ್ ಕಿಶೋರ್ ಅವರೇ. ರೈತ ಉತ್ಪಾದಕ ಕಂಪನಿಯ ಮೂಲಕ ರೈತರ ಎಲ್ಲ ಸವಾಲುಗಳನ್ನು ಕೂಡ ಎದುರಿಸುವಂತಹ ಒಂದು ಶಕ್ತಿ ಬರ್ತದೆ ಎನ್ನುವಂಥ ಒಂದು ಮಾತನ್ನ ಹೇಳಿದ್ರಿ. ಜೊತೆಗೆ ಪಿಂಗಾರ ಎನ್ನುವಂಥ ಒಂದು ರೈತ ಉತ್ಪಾದಕ ಕಂಪನಿ ಕಳೆದ 6-7 ವರ್ಷಗಳಿಂದ ಯಾವ ರೀತಿ ಕೆಲಸ ಮಾಡ್ತಾ ಇದೆ, ಇದರಲ್ಲಿ ಸದಸ್ಯರ ಒಂದು ಜವಾಬ್ದಾರಿಯು ಕೂಡ ಏನು ಎನ್ನುವುದರ ಬಗ್ಗೆ ಬಹಳಷ್ಟು ವಿಚಾರವನ್ನು ಹಂಚಿಕೊಂಡಿದ್ರಿ. ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ರೈತ ಉತ್ಪಾದಕ ಕಂಪನಿಯ ಮೂಲಕ ಕೃಷಿ ಅಭಿವೃದ್ಧಿ, ಈ ಕುರಿತು ಬಂಟ್ವಾಳ ತಾಲೂಕಿನ ಪಿಂಗಾರ ರೈತ ಉತ್ಪಾದಕರ ಕಂಪನಿಯ ಅಧ್ಯಕ್ಷರಾದ ರಾಮ್ ಕಿಶೋರ್ ಮಂಚಿ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಇದ್ಯಾಕಮ್ಮ ತಲೆ ಮೇಲೆ ಕೈ ಇಟ್ಕೊಂಡು ಕೂತಿದ್ಯಾ? ನನ್ ಮಗ ಆಸ್ಪತ್ರೆಯಲ್ಲಿ ಇದನ್ ಕಣ್ಣ, ಔಷಧಿ ತರಕ್ಕೆ ಜಾಸ್ತಿ ದುಡ್ಡಿಲ್ಲ, ಏನಣ್ಣ ಮಾಡೋದು? ಏನಾಗಿದೆ ನಿನ್ ಮಗನ್ಗೆ? ಗಂಟ್ಲು ಕ್ಯಾನ್ಸರ್ ಅಂತೆ, ದುಬಾರಿ ಔಷಧಿ ತಗೊಂಡ್ ಬಾ ಅಂದ್ರು, ಔಷಧ ಅಂಗಡಿಯಲ್ಲಿ ಶಾನೆ ದುಡ್ಡು ಕೇಳಿದ್ರು. ಜನೌಷಧ ಕೇಂದ್ರಕ್ಕೆ ಹೋಗು, ಅಲ್ಲಿ ಔಷಧ ಕಡಿಮೆ ಬೆಲೆಯಲ್ಲಿ ಕೆಲವೊಂದು ರಿಯಾಯಿತಿ ದರದಲ್ಲೂ ಸಿಗುತ್ತೆ. ನಂಗ್ ಗೊತ್ತೇ ಇರ್ಲಿಲ್ಲ, ಈಗ್ಲೇ ಹೋಗ್ತೀನಣ್ಣ. ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಔಷಧಗಳು ಜನೌಷಧ ಕೇಂದ್ರಗಳಲ್ಲಿ ಸಿಗುತ್ತದೆ. ಇಂದೇ ನಿಮ್ಮ ಹತ್ತಿರದ ಜನೌಷಧ ಕೇಂದ್ರಕ್ಕೆ ಭೇಟಿ ಕೊಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. 45 ವರ್ಷ ಮೇಲ್ಪಟ್ಟ BPL ಕಾರ್ಡ್ ಹೊಂದಿರುವವರಿಗೆ ದಂತಭಾಗ್ಯ ಯೋಜನೆ, ಓರಲ್ ಹೆಲ್ತ್ ಪಾಲಿಸಿ ಅಡಿಯಲ್ಲಿ ಸಂಪೂರ್ಣ ದಂತ ಪಂಕ್ತಿ, ಇಲ್ಲವೇ 3 ಅಥವಾ ಅದಕ್ಕಿಂತ ಹೆಚ್ಚು ಹಲ್ಲುಗಳನ್ನು ಕಳೆದುಕೊಂಡವರಿಗೆ ಉಚಿತವಾಗಿ ಕೃತಕ ದಂತ ಪಂಕ್ತಿಯನ್ನು ನೀಡಲಾಗುವುದು. ಕರ್ನಾಟಕ ಸರ್ಕಾರದಿಂದ ದೇಶದಲ್ಲೇ ಪ್ರಪ್ರಥಮ ಬಾರಿಗೆ ದಂತಭಾಗ್ಯ ಯೋಜನೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ ನಿರ್ದೇಶನಾಲಯದ ಪ್ರಕಟಣೆ. ರೈತ ಮಿತ್ರರೇ, ನಾಳೆ ಸಂಜೆ 6:50 ಕಿಸಾನ್ ವಾಣಿಯಲ್ಲಿ ಮಿಶ್ರ ಕೃಷಿ ಮತ್ತು ಆಡು ಸಾಕಣೆಯ ಅನುಭವದ ಕುರಿತು ಪುತ್ತೂರು ತಾಲೂಕು ಚಿಕ್ಕಮೂಡ್ನೂರಿನ ರಮೇಶ್ ಎಂ ಅವರೊಂದಿಗೆ ಸಂದರ್ಶನ, ನಂತರ ಮಲ್ಲಿಗೆ ಬೆಳೆಯಲ್ಲಿ ರೋಗ ನಿರ್ವಹಣೆಯ ಕುರಿತು ಬ್ರಹ್ಮಾವರದ ವಲಯ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರದ ವಿಜ್ಞಾನಿ ಸ್ವಾತಿ ಶೆಟ್ಟಿ ಅವರೊಂದಿಗಿನ ಸಂದರ್ಶನವಿದೆ. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ ಮಿಲೇಗಾ ಪೆನ್ಷನ್ ಕಾ ಸಹಾರ ಕೃಷಕ ನಾ ಹೋಗಾ ಬೇಸಹಾರ ಜುಡೇಗಾ ಖುಷಿಯೋ ಸೇ ನಾತಾ ಕಟೇಗಾ ಸುಖ ಸೇ ಬುಢಾಪಾ ಸುರಕ್ಷಿತ ಹೋಗಾ ಅನ್ನದಾತಾ ಸುರಕ್ಷಿತ ಹೋಗಾ ಅನ್ನದಾತಾ प्रधानमंत्री किसान मान धन योजना से लघु सीमांत किसानों का भविष्य होगा सुरक्षित और 60 वर्ष की आयु से 3000 रुपए मासिक पेंशन होगी सुनिश्चित 55 रुपए से 200 रुपए की मासिक किस्त देकर प्रवेश कर सकते हैं 18 से 40 वर्ष तक के किसान इस अंशदायक योजना में सरकार देगी बराबर का योगदान सभी किसान भाई बहन इस योजना के लाभ के लिए जन सेवा केंद्र में जाएं और अपना निःशुल्क नामांकन कराएं प्रधानमंत्री किसान मान धन योजना अन्नदाता के परिश्रम को पेंशन से सुरक्षित उनका कर कृषि एवं किसान कल्याण मंत्रालय भारत सरकार द्वारा जनहित में जारी ईगा पुत्तूरु नरसिंह नायक ಅವರ ಧ್ವನಿಯಲ್ಲಿರುವ ಭಕ್ತಿ ರಚನೆಯೊಂದನ್ನು ಕೇಳೋಣ ತಂಗಿ ನೀ ಕೇಳಿದ ರಾಘವೇಂದ್ರ ಗಂಗಳ ಕಳೆದು ಸುಖಂಗಳ ಕೊಡುವುದು ತಂಗಿ ನೀ ಕೇಳಿದ್ಯ ರಾಘವೇಂದ್ರ ಅಗಂಗಳ ಕಳೆದು ಸುಖಂಗಳ ಕೊಡುವುದು ಶ್ರೀಪೂರ್ಣ ಬೋಧರ ಮಾತಾಪಾಯೋಧಿಗೆ ಚಂದ್ರ ಶ್ರೀಪೂರ್ಣ ಬೋಧರ ಮಾತಾಪಾಯೋಧಿಗೆ ಚಂದ್ರ ತಾಪಸೋತ್ತಮರ ದಿವ್ಯ ಅಪಾರ ಮಹಿಮೆಯ ತಾಪಸೋತ್ತಮರ ದಿವ್ಯ ಅಪಾರ ಮಹಿಮೆಯ ತಂಗಿನಿ ಕೇಳಿದ್ಯ ರಾಘವೇಂದ್ರ ಅಗಂಗಳ ಕಳೆದು ಸುಖಂಗಳ ಕೊಡುವುದು ತಂಗಿನಿ ಕೇಳಿದ್ಯ ಅಂಗಹೀನರಿಗೆ ದಿವ್ಯಾಂಗ ಕೊಟ್ಟರೆಂದು ಅಂಗಹೀನರಿಗೆ ದಿವ್ಯಾಂಗ ಕೊಟ್ಟರೆಂದು ಸಂಗೀತ ಮುಖದಿ ಜನಂಗಳು ಪಾಡುವರು ಸಂಗೀತ ಮುಖದಿ ಜನಂಗಳು ಪಾಡುವರು ಕಿವಿಯಿಲ್ಲದವರಿಗೆ ತವಕದಿ ಕೊಟ್ಟರೆಂದು ಕಿವಿಯಿಲ್ಲದವರಿಗೆ ತವಕದಿ ಕೊಟ್ಟರೆಂದು ಸುವಿವೇಕ ಮನದಿಂದ ಕವಿ ಜನ ಪಾಡುವರು ಸುವಿವೇಕ ಮನದಿಂದ ಕವಿ ಜನ ಪಾಡುವರು ತಂಗಿ ನೀ ಕೇಳಿದ್ಯ ರಾಘವೇಂದ್ರ ಅಗಂಗಳ ಕಳೆದು ಸುಖಂಗಳ ಕೊಡುವುದು ತಂಗಿ ನೀ ಕೇಳಿದ್ಯ ಸ್ತ್ರೀಯರು ಬಂದು ನಿಂದು ಆರಾಧಿಸೆ ವಂಧ್ಯ ಸ್ತ್ರೀಯರು ಬಂದು ನಿಂದು ಆರಾಧಿಸೆ ಸಂದೇಹವಿಲ್ಲ ಬಹುಮಂದಿ ಮಕ್ಕಳ ಕೊಟ್ಟ ಸಂದೇಹವಿಲ್ಲ ಬಹುಮಂದಿ ಮಕ್ಕಳ ಕೊಟ್ಟ ಗುರು ಪ್ರಾಣೇಶ ವಿಠಲ ಸರ್ವ ಕಾಮಿತಾರ್ಥವ ಗುರು ಪ್ರಾಣೇಶ ವಿಠಲ ಸರ್ವಕಾಮಿತಾರ್ಥವಾ ಗುರು ರಾಘವೇಂದ್ರರಲ್ಲಿ ನಿರುತದಿ ಕೊಡಿಸುವ ಗುರು ರಾಘವೇಂದ್ರರಲ್ಲಿ ನಿರುತದಿ ಕೊಡಿಸುವ ತಂಗಿ ನೀ ಕೇಳಿದ ರಾಘವೇಂದ್ರ ಅಘಂಗಳ ಕಳೆದು ಸುಖಂಗಳ ಕೊಡುವುದು ತಂಗಿ ನೀ ಕೇಳಿದ್ಯಾ ರಾಘವೇಂದ್ರ ಅಘಂಗಳ ಕಳೆದು ಸುಖಂಗಳ ಕೊಡುವುದು ರಾಘವೇಂದ್ರ ಅಘಂಗಳ ಕಳೆದು ಸುಖಂಗಳ ಕೊಡುವುದು. ಪ್ರಾಣೇಶ ವಿಠಲರ ರಚನೆಯಲ್ಲಿರುವ ಪುತ್ತೂರು ನರಸಿಂಹನಾಯಕ್ ಅವರ ಅವರು ಹಾಡಿರುವ ಭಕ್ತಿಗೀತೆಯನ್ನು ಕೇಳಿದಿರಿ. ಕೊನೆಯಲ್ಲಿ ಕೇಳಿ ದಿವ್ಯಾ ಸಂಪತ್ ಅವರು ಹಾಡಿರುವ ಅಲ್ಲಮ ಪ್ರಭು ಅವರ ಒಂದು ವಚನ.